ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. सूखा हो या बेमौसम की बरखा हो, कीड़ा लगे खेत में या दुविधा हो, बहुत ही कम प्रीमियम पे पूरी हो भरपाई, फसल बीमित रहे कटाई के बाद भी भाई. हाँ, ऋणी या अऋणी अब हर किसान लाभ उठाए, एक मौसम कदर है सब किसान बीमा कराए, प्रधानमंत्री फसल बीमा योजना से हर किसान मुस्काए. कृषि और किसान कल्याण मंत्रालय द्वारा किसान हित में जारी. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಚಿತ್ರದುರ್ಗದ ಲಕ್ಷ್ಮೀ ಬಜಾರ್ನ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ನಲ್ಲಿ ಹೃದಯದ ಆರೋಗ್ಯಕ್ಕಾಗಿ ಹೃದಯ ನುಡಿ ವಿಶೇಷ ಕಾರ್ಯಕ್ರಮ ಇದೇ ತಿಂಗಳ 16ನೇ ತಾರೀಕು ಭಾನುವಾರ ಬೆಳಿಗ್ಗೆ 9-10 ಗಂಟೆವರೆಗೆ. ನಿಮ್ಮ ಹೃದಯದ ಆರೋಗ್ಯಕ್ಕಾಗಿ ಯಾವುದೇ ವಿಷಯವಿರಲಿ ಹೃದಯ ತಜ್ಞರಾದ ಡಾಕ್ಟರ್ RS ಕಾರ್ತಿಕ್ ಅವರೊಂದಿಗೆ ಪರಸ್ಪರ ಮಾತುಕತೆ ನಡೆಸಬಹುದು. ಯಾವುದೇ ಶುಲ್ಕವಿಲ್ಲ, ಉಚಿತ ಸಮಾಲೋಚನೆ. ನೋಂದಣಿ ಮಾಡಿಕೊಂಡವರಿಗೆ ಮಾತ್ರ ಅವಕಾಶ. ನೋಂದಣಿಗೆ ಕರೆ ಮಾಡಿ 7022-63-02-93 ಹಾಗೂ 8-2-17-25-45-99. ಕೇಳುಗರೆ, ಇದೇ ತಿಂಗಳ 18ನೇ ತಾರೀಕು ಮಂಗಳವಾರದ ಶುಭ ದಿನದಂದು ಮುತ್ತುಗದೂರು ಪರಮೇಶ್ವರಪ್ಪ ಮತ್ತು ಸುಲೋಚನಾ ದಂಪತಿಗಳ 60ನೇ ವರ್ಷದ ವಿವಾಹ ವಾರ್ಷಿಕೋತ್ಸವಕ್ಕೆ ಶುಭ ಕೋರುತ್ತಿದ್ದಾರೆ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಬಂಧು ಮಿತ್ರರು ಹಾಗೂ ರಿಪಬ್ಲಿಕ್ ಮೋಟಾರ್ಸ್ ಚಿತ್ರದುರ್ಗ. ನಮಸ್ಕಾರ ಚಿತ್ರದುರ್ಗ, ನಿಮ್ಮೆಲ್ಲರಿಗೂ ಒಂದು ಎಕ್ಸೈಟಿಂಗ್ ನ್ಯೂಸ್ ಇದೆ. ನಮ್ಮ ಮಲಬಾರ್ ಈಗ ನಿಮ್ಮ ಹತ್ತಿರದಲ್ಲಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಅವರ ಹೊಸ ಶೋರೂಮ್ ಈಗ ಚಿತ್ರದುರ್ಗದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಇದೇ ಬರುವ March 14ನೇ ತಾರೀಕು ನಾನು ಬರ್ತಾ ಇದ್ದೀನಿ ನಿಮ್ಮೆಲ್ಲರನ್ನ ಭೇಟಿ ಆಗ್ಲಿಕ್ಕೆ. ಸಿ ಯು ಆಲ್ ದೇರ್. ನಮ್ಮ ಮಲಬಾರ್, ನಮ್ಮ ನಂಬಿಕೆ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನ ಹೊಸ ಶೋರೂಮ್ ನ ಅದ್ಧೂರಿ ಉದ್ಘಾಟನೆ March 16ರಂದು ಸಂಜೆ 4:30 ಬೈ ಶ್ರೀನಿಧಿ ಶೆಟ್ಟಿ. ಇನಾಗುರಲ್ ಆಫರ್ ಪ್ರಯುಕ್ತ ಪ್ರತಿ ಖರೀದಿಯ ಮೇಲೆ ಬೆಳ್ಳಿ ನಾಣ್ಯ ಉಚಿತ. ಷರತ್ತುಗಳು ಅನ್ವಯ. ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ದರ್ಶನ್ ಡಮ್ಮಿ ಕಾಂಪ್ಲೆಕ್ಸ್, ಮೈಸೂರು ಬ್ಯಾಂಕ್ ಸರ್ಕಲ್, ಬಿಡಿ ರೋಡ್, ಚಿತ್ರದುರ್ಗ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಕೃಷಿ ಹಾಗೂ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಚಟುವಟಿಕೆಗಳ ಕುರಿತು ಚಿತ್ರದುರ್ಗ ತಾಲೂಕು ಬ್ಯಾಲಹಾಳ್ ಗ್ರಾಮದ ರೈತ ಮಹಿಳೆ ಕೆಎಂ ಲಕ್ಷ್ಮೀದೇವಿ ಅವರೊಂದಿಗಿನ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ಬ್ಯಾಲಹಾಳ್ ಗ್ರಾಮದ ರೈತ ಮಹಿಳೆಯೊಬ್ಬರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಸಮಗ್ರ ಕೃಷಿಯನ್ನ ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಜೊತೆಗೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನ ರಚನೆ ಮಾಡಿಕೊಂಡು ಈ ಒಂದು ಸ್ತ್ರೀ ಶಕ್ತಿ ಸಂಘದ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ನಡೀತಾ ಇದ್ದಾವೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಲಕ್ಷ್ಮೀದೇವಿ ಅವರೇ. ನಮಸ್ಕಾರ ಸರ್. ಲಕ್ಷ್ಮೀದೇವಿ ಅವರೇ, ಈ ಒಂದು ಸಮಗ್ರ ಕೃಷಿ ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ಕೊಂಡು ಬರ್ತಾ ಇದ್ದೀರಾ? ಸರ್, ಸುಮಾರಂದ್ರೆ ಒಂದು 15 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ನೀವು ನಿಮ್ಮ ಒಂದು ಬಾಲ್ಯದಲ್ಲಿ ಬಾಲ್ಯ ಜೀವನ ಹೇಗೆ ಕಳೆದಿರಾ? ಎಜುಕೇಶನ್ PUC ವರೆಗೆ ಆಗಿದೆ ಸರ್, ಚೆನ್ನಾಗಿತ್ತು ಸರ್. ಯಾಕೆ ಮುಂದಿನ ವಿದ್ಯಾಭ್ಯಾಸ ಯಾಕೆ ಮಾಡಕ್ಕಾಗ್ಲಿಲ್ಲ? ನೀವು PUC ತನಕ ವಿದ್ಯಾಭ್ಯಾಸ ಮಾಡ್ಕೊಂಡು ಅಲ್ಲಿಗೆ ಯಾಕೆ ನಿಲ್ಸಿದ್ರ? ಆರ್ಥಿಕ ಪರಿಸ್ಥಿತಿ ಇರೋದ್ರಿಂದ PUC ನಂತರ ಮುಂದುವರಿಯಕ್ ಆಗ್ಲೇ ಇಲ್ಲ. ಮನೆಯಲ್ಲಿ ಅಷ್ಟೊತ್ತಿಗೆ ಮದ್ವೆನ ಮಾಡಿಕೊಟ್ರು, ಹಂಗಾಗಿ ಮುಂದಿನ ಜೀವನನ ಚೆನ್ನಾಗೇ ನಡೀತಾ ಇತ್ತೆ ಸರ್. ಕೃಷಿಯಿಂದ ನಮಗೆ ಜೀವನ ಚೆನ್ನಾಗಿದೆ ಸರ್. ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮಗೆ ಓದ್ಬೇಕಂತ ಆಸಕ್ತಿ ಇತ್ತ? ಖಂಡಿತ ಇತ್ತು ಸರ್. ಆರ್ಥಿಕ ಪರಿಸ್ಥಿತಿ, ಆಮೇಲೆ ಓಡಾಡಕ್ಕೆ ಆಗ್ತಾ ಇರ್ಲಿಲ್ಲ. ಅಂದ್ರೆ ನಿಮ್ಮೂರಲ್ಲೇ ಶಾಲೆ ಇರ್ಲಿಲ್ಲ? ಶಾಲೆ ಇರ್ಲಿಲ್ಲ ಸರ್. ಎಷ್ಟು ಕಿಲೋಮೀಟರ್ ದೂರ ಹೋಗ್ಬೇಕಾಗಿತ್ತು? ಚಿತ್ರದುರ್ಗಕ್ಕೆ ಬರ್ಬೇಕಿತ್ತು ಸರ್ ನಾವು. ಅವಾಗೆಲ್ಲ ಇಷ್ಟೊಂದು ಸರ್ಕಾರದ ಒಂದು ಸೌಲಭ್ಯಗಳು ಇರ್ಲಿಲ್ಲ ಅಲ್ವಾ? ಇರ್ಲಿಲ್ಲ ಸರ್. ಇವಾಗ ಏನನ್ಸುತ್ತೆ ನಿಮ್ಗೆ, ನಾವು ವಿದ್ಯಾಭ್ಯಾಸ ಮಾಡ್ಕೊಂಡಿದ್ರೆ ಉತ್ತಮ ಇತ್ತು ಅಂತ ಎಂದಾದ್ರೂ ಅನ್ಸಿದೀಯಾ? ಅನ್ಸಿತ್ತು. ಎಲ್ಲ ಒಂದ್ ಕಡೆ ಇದು ಬೇರೆ ಎಲ್ಲ ಅದನ್ನು ನೋಡಿದಾಗ ಈ ಕೃಷಿ ಜೀವನ, ಸ್ವಾವಲಂಬಿ ಜೀವನ ಇದು ತುಂಬಾ ಅದ್ಭುತವಾಗಿದೆ, ಇದರಲ್ಲಿ ತೃಪ್ತಿಕರ ಪಡ್ತಾ ಇದೀವಿ ಸರ್. ಕೃಷಿಯೇ ನಮಗೆ ಸಾಕಷ್ಟು ತೃಪ್ತಿ ತಂದ್ಕೊಟ್ಟಿದೆಯಾ ಅಂತ ಹೇಳಿದ್ರ, ಯಾವ ರೀತಿ ನಿಮಗೆ ಈ ಒಂದು ಕೃಷಿಯಲ್ಲಿ ತೃಪ್ತಿ ಕಂಡಿದ್ದೀರಾ? ಸರ್, ಒಬ್ಬ ಆಫೀಸರ್ ಆದ್ರೆ ಒಂದು ಕುಟುಂಬ ನಿರ್ವಹಣೆ ಮಾಡಬಹುದು, ಅದೇ ಒಬ್ಬ ರೈತ ಕುಟುಂಬ ಆದ್ರೆ 100 ಜನಕ್ಕೆ ಅನ್ನ ಹಾಕಬಹುದು ಅನ್ನೋ ಒಂದು ಸಂತೋಷ ಇದೆ ಸರ್. ಒಟ್ಟಾರೆ ಎಷ್ಟೆಕರೆ ನಿಮಗೆ ಕೃಷಿ ಭೂಮಿ ಇದೆ? 10 ಇದೆ ಸರ್. 10 ಈಗ 10 ನೀರಾವರಿ ಬರುತ್ತಾ ಅಥವಾ ಖುಷ್ಕಿ ಬರುತ್ತಾ? ಸರ್, ಸ್ವಲ್ಪ ಒಂದು 4 ಅಷ್ಟು ನೀರಾವರಿ ಮಾಡಿದೀವಿ ಸರ್. ಅಂದ್ರೆ ನಮ್ಮ ಜಮೀನು 4 ಭಾಗ ಇರೋದ್ರಿಂದ ಇದೆ, ಒಂದೊಂದು ಹೊಲದಲ್ಲಿ ಒಂದೊಂದು ಬೆಳೆಯನ್ನ ಇಟ್ಟಿದೀವಿ ಸರ್. ನೀರಾವರಿಯಲ್ಲಿ ಏನೇನ್ ಬೆಳೀತಾ ಇದ್ರ ಸರ್? ಇವಾಗ ಅಡಿಕೆ ಹಾಕಿದೀವಿ ಸರ್, ಅದಕ್ಕೂ ಮುಂಚೆ ದಾಳಿಂಬೆ ಬೆಳೆದ್ವಿ, ಅದಾದ ನಂತರ ಬೋರೆಲ್ಲ ಫೇಲ್ ಆಗಿ ಇದಾಯ್ತು, ಮತ್ತೆ ರೀಸೆಂಟ್ ಆಗಿ ರಿಕವರ್ ಆಯ್ತು ನೀರು, ಹಂಗಾಗಿ ಮತ್ತೆ ನಾವು ಅಡಿಕೆ ಮತ್ತೆ ಬಾಳೆ ಹಾಕಿದೀವಿ. ಅದ್ರ ಜೊತೆಯಲ್ಲಿ ಇನ್ನೊಂದು ಹೊಲದಲ್ಲಿ ಅವರೇ ಹಾಕಿದೀವಿ. ಈಗ ಹೇಳಿದ್ರ ನೀವು, ನಾವು ಅಡಿಕೆ ಹಾಕಿದ್ವಿ ನೀರು ಹೋಯ್ತು ಅಂತ ಹೇಳಿದ್ರ, ಮತ್ತೆ ಅವಾಗ ಬೆಳೆ ಲಾಸ್ ಆಯ್ತು? ಅದು ಆಯ್ತು ಸರ್, ಸಂಪೂರ್ಣ ಒಣಗಿ ಹೋಗ್ಬಿಡ್ತು. ಹೋಗ್ಬಿಡ್ತು ಸರ್. ಮತ್ತೆ ಈಗ ನೀವು ಕೈ ಸುಟ್ಕೊಂಡ್ರೆ ಅಡಿಕೆ ಹಾಕಿ, ಮತ್ತೆ ಅಡಿಕೆ ಹಾಕ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಎಲ್ಲಿ ಕಳ್ಕೊಂಡಿದೀವೋ ಅಲ್ಲೇ ಹುಡುಕ್ಬೇಕು ಅಂತ ಒಂದು ಇತ್ತು ಸರ್. ನಾವು ಯಾವ ಬೆಳೆಯಲ್ಲಿ ನಾವು ಇದಾಗಿದೆಯೋ ಎಲ್ಲಾರು ನೋಡಿ ನಾವು ಬೆಳಿಬಹುದಲ್ಲ ಮುಂದೊಂದಿನ ಅಂತೇಳಿ ಅಡಿಕೆನೆ. ಇತ್ತೀಚೆಗೆಲ್ಲ ಚೆನ್ನಾಗಿ ಮಳೆಗಾಲ ಆಗಿದೆ, ನೀರು ಹೋಗಲ್ಲ ಅನ್ನೋ ಒಂದು ನಂಬಿಕೆ ಭರವಸೆ ಇದೆ. ಕೆರೆಗಳೆಲ್ಲ ತುಂಬಿ ತುಂಬಾ ಬೋರ್ಗಳೆಲ್ಲ ಇಂಪ್ರೂವ್ಮೆಂಟ್ ಇದಾವೆ, ನೀರು ಖಾಲಿ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಅಡಿಕೆ ಹಾಕಿದೀವಿ ಸರ್. ಎಷ್ಟೆಕರೆ ಹಾಕಿದ್ರ ಅಡಿಕೆನ ಪ್ರಾರಂಭದಲ್ಲಿ? ಎಷ್ಟು ವರ್ಷದ ಗಿಡ ನಿಮಗೆ ಎಲ್ಲ ಒಣಗೋದು? 2.5 ಗಿಡಗಳು ಒಣಗೋದು ಸರ್. ಈಗ ನಿಮಗೆ ಸಾಕಷ್ಟು ಖರ್ಚು ಮಾಡಿರ್ತೀರ, ಏನಂದ್ರೆ ಅದರಲ್ಲಿ ಯಾವ್ದು ಆದಾಯ ಕಂಡಿರಲ್ಲ ಸರ್. ಈಗ ಮತ್ತೆ ಈಗ ಹೊಸದಾಗಿ ಎಷ್ಟೆಕರೆ ಹಾಕಿದ್ರೆ ಅಡಿಕೆನ? 3.5 ಹಾಕಿದೀವಿ ಸರ್. ಈಗ ಅಡಿಕೆ ಹಾಕ್ಬೇಕಂತಂದ್ರೆ ಏನೆಲ್ಲ ಒಂದು ಸಿದ್ಧತೆ ಮಾಡ್ಕೊಂಡಿರ ಭೂಮಿಯನ್ನ? ಈಗ ಅದೇ ಭೂಮಿಗೆ ಹಾಕಿದ್ರೆ ಮತ್ತೆ ಬೇರೆ ಭೂಮಿಗೆ ಹಾಕಿದ್ರೆ? ಇಲ್ಲ ಸರ್, ಅದೇ ಭೂಮಿ ಮತ್ತೆ ಕೆರೆ ಮಣ್ಣೆಲ್ಲ ತರಿಸಿ, ಕೆರೆ ಮಣ್ಣು ಸಾವಯವ ಗೊಬ್ಬರ ಎಲ್ಲ ಹಾಕಿ ಆಮೇಲೆ ಮತ್ತೆ ಸಸಿಗಳನ್ನ ನಾವೇ ಮಾಡ್ಕೊಂಡಿವಿ ಸರ್. ಅಡಿಕೆ ಗೂಟ್ ಅಂತಂದು ಸಸಿಗಳನ್ನೆಲ್ಲ ನಾವೇ ಪಾಕೆಟ್ ಮಾಡಿ ವರ್ಷದ ಮುಂಚೆನೆ ಪೂರ್ವ ಸಿದ್ಧತೆ ಮಾಡ್ಕೊಂಡು ನಾವು ನಮ್ಮ ಸಸಿಗಳನ್ನೇ ನಾವು ಹಾಕಿದೀವಿ ಸರ್. ಈಗ ಅಡಿಕೆ ಗೋಟ್ ಅಂತಂದ್ರೆ ಎಲ್ಲಿಂದ ತಂದ್ರ ನೀವು? ಸರ್, ನಮ್ಮ ಪರಿಚಿತರೊಬ್ರು ಹೇಳಿದ್ರು, ಕಾಶಿಪುರ ಅಂತೇಳಿ ಅಲ್ಲಿ ತಂದ್ವಿ ಸರ್. ತಂದು ಒಂದು ವರ್ಷದವರೆಗೂ ನಾವು ಅದನ್ನ ಜೋಪಾನವಾಗಿ ಕಾಪಾಡಿ ಆಮೇಲೆ ಮಣ್ಣನ್ನೆಲ್ಲ ನಾವೇ ಪಾಕೆಟ್ ಅಲ್ಲಿ ತುಂಬಿ ನಾವೇ ನಮ್ಮ ಕೈ ತೋಟ ತರ ನಮ್ಮ ಮನೆ ಸುತ್ತಮುತ್ತ ಮಾಡ್ಕೊಂಡು ಇನ್ನೂ ಇದಾವೆ ಸರ್. ನಮ್ಮ ಹೊಲಕ್ಕೆ ಹಾಕಿ ಉಳಿದಷ್ಟು ಇನ್ನು ಸಸಿಗಳಿದಾವೆ. ಈಗ ಗೋಟು ಅಂತಂದ್ರೆ ಹಳೆ ಮರದ ಗೋಟನ್ನೇ ತಂದು ನಾವು ಆಯ್ಕೆ ಮಾಡ್ಬೇಕು ಅಂತ ಹೇಳ್ತಾರೆ, ನೀವು ಹಳೆ ಮರದ ಗೋಟನ್ನೇ ಆಯ್ಕೆ ಮಾಡಿದ್ರೆ? ಹೌದು ಸರ್, ಕೇಳಿ 4 ಕಡೆ ಎಲ್ಲ ವಿಚಾರಿಸಿ ಅದು ಸುಮಾರು ವರ್ಷದ ಗಿಡಗಳು ಅಂತ ಗೊತ್ತಾದ್ಮೇಲೆ ಅದೇ ಮರದ ಒಂದ್ ಇದನ್ ತಂದ್ಬಿಟ್ಟು ನಾವು ಸಸಿಗಳನ್ನ ಮಾಡ್ಕೊಂಡಿದ್ದೀವಿ. ಈಗೆಲ್ಲ ಗೋಟಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ ಅಡಿಕೆ ಗೋಟಿಗೆ. ಹೌದು ಸರ್. ಹೆಂಗಂತಂದ್ರೆ 3 ಒಂದು ಸರ್. ಈಗ ಗೋಟ್ ತಂದ್ಮೇಲೆ ಈಗ ಸಸಿ ಅಂತಂದ್ರೆ ಯಾವ ರೀತಿ ಮಾಡ್ಕೊಂಡ್ರೆ ಇಲ್ಲಿ ಸರ್? ಗೋಣಿ ಚೀಲದಲ್ಲಿ ಹಾಕಿ ಪ್ರತಿದಿನ ನೀರ್ ಹಾಕ್ತಾ ಹೋಗೋದು, ಮತ್ತೆ ಗೋಣಿ ಚೀಲ ಕೊಳತೋದಾದ್ಮೇಲೆ ಮತ್ತೆ ಬೇರೆ ಗೋಣಿ ಚೀಲಕ್ಕೆ ಹಾಕಿಡೋದು, ಮೊಳಕೆ ಬಂದಂಗೆಲ್ಲ ಪಾಕೆಟ್ ತಂದ್ಬಿಟ್ಟು ಮಣ್ಣಲ್ಲಿ ಹಾಕಿ ಒಂದ್ ಕಡೆ ಇಡೋದು ಸರ್. ಎಷ್ಟು ಕೆಜಿ ಪಾಕೆಟ್ ನಲ್ಲಿ ತುಂಬಿದ್ರೆ? 2 ಪಾಕೆಟ್. 2 ಈಗ ಒಂದ್ ವರ್ಷ ನಾವು ಅದ್ರಲ್ಲಿ ಸಾಕ್ಬೇಕಂತಂದ್ರೆ ಅಟ್ಲೀಸ್ಟ್ 2 ಪಾಕೆಟ್ ನಲ್ಲಾದ್ರೂ ನಾವು ಸಾಕ್ಬೇಕಾಗತ್ತಲ್ವಾ? ಹೌದು ಸರ್. ಈಗ ಮೊಳಕೆ ಬಂದ್ಮೇಲೆ ಈಗ ಮಣ್ಣು ಗೊಬ್ಬರ ತುಂಬಿರ ಬರೀ ಮಣ್ಣನ್ನಷ್ಟೇ ತುಂಬಿ? 2 ಮಿಕ್ಸ್ ಮಾಡಿದೀವಿ ಸರ್. 2 ಮಿಕ್ಸ್ ಮಾಡಿದ್ರೆ ಈಗ ಆ ತರ ನೀವು ಪಾಕೆಟ್ ಹಾಕಿದ್ಮೇಲೆ ಸಸಿ ನಾಟಿಗೆ ಎಷ್ಟು ತಿಂಗಳಿಗೆ ಬಂತದು? 1 ಬೇಕು ಸರ್. ಈಗ 1 ನಂತರ ಮತ್ತೆ ನೀವು ಯಾವ್ದಾಯ್ದಲ್ಲಿ ನಾಟಿ ಮಾಡಿದ್ರ ನಿಮ್ಮ ಒಂದು ಮುಖ್ಯ ಭೂಮಿಯಲ್ಲಿ? 7-8 ಮಾಡಿದೀವಿ ಸರ್. ಈಗ ನೀರಿನ ವ್ಯವಸ್ಥೆ ಎಲ್ಲ ಯಾವ ರೀತಿ ಮಾಡಿದ್ರ? ಡ್ರಿಪ್ ಮಾಡಿದ್ರ? ಇಲ್ಲ ಸರ್, ಸಸಿ ಹಾಕಿದ ನಂತರ ಡ್ರಿಪ್ ಮಾಡಿದೀವಿ ಸರ್. ಈಗ ಸುಮಾರು ಅಂತಂದ್ರೆ ಈಗ ನಾಟಿ ಮಾಡಿ ಎಷ್ಟು ತಿಂಗಳಾಯ್ತು? 4 ಸರ್ ಅಡಿಕೆ ಹಾಕಿ, ಅದಾದ್ಮೇಲೆ ಬಾಳೆ ಹಾಕಿ ಒಂದು 3 ಹಾಕಿ. ಈಗ ಅಡಿಕೆ ಒಳಗಡೆ ಮತ್ತೆ ಮಿಶ್ರವಾಗಿ ಬಾಳೆ ಬೆಳೀತಾ ಇದೀವಿ. ಯಾವ ತಳಿಯ ಬಾಳೆಯನ್ನ ಹಾಕಿದ್ರ ನೀವು? ಅದು ಏಲಕ್ಕಿ ಬಾಳೆ. ಈಗ ಏಲಕ್ಕಿ ಬಾಳೆ ಸಸಿ ಎಲ್ಲಿಂದ ತಂದು ನಾಟಿ ಮಾಡಿದ್ರ? ಸರ್ ತಮಿಳ್ನಾಡು ಅಂತ ಹೇಳಿದ್ರೆ ಸರ್ ಗೆಡ್ಡೆ ಬರುತ್ತೆ, ಅಲ್ಲಿಂದ ತರಿಸ್ಬಿಟ್ಟು ಆರ್ಡರ್ ಮಾಡಿ ಹಾಕಿರುತ್ತೆ. ಈಗ ಸಸಿ ತರಿಸ್ಲಿಲ್ಲ ನೀವು, ಗಡ್ಡೆ ತರಿಸಿ? ಗಡ್ಡೆ ತರಿಸಿ ಹಾಕಿದ್ವಿ ಸರ್. ಅಡಿಕೆ ಮತ್ತು ಬಾಳೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ರೀತಿ ಇದೆ ನಿಮ್ಮ ಬೆಳೆ? ಚೆನ್ನಾಗಿದೆ ಸರ್. ಈಗ ಅಡಿಕೆ ಗಿಡ ಅಷ್ಟು ಇಷ್ಟು ಏನಾದ್ರೂ ಹೋಗ್ಬೋದು ಸಂಪೂರ್ಣವಾಗಿ ನೀವು ಹಾಕಿದಂತ ಸಸಿ ವಸ್ತು ಎಲ್ಲ? ಇಲ್ಲ ಸರ್, ನೀರು ಎಲ್ಲ ಚೆನ್ನಾಗಿ ಬರೋದ್ರಿಂದ ಅಷ್ಟೊಂದಾಗಿ ಏನು ಹೋಗಿಲ್ಲ. ಈಗ ಬಾಳೆನೂ ಈಗ ಹೆಚ್ಚು ಕಡಿಮೆ ಅಡಿಕೆಗಿನ ಎತ್ತರ ಬೆಳೆದಿರಬಹುದು. ಬೆಳೆದಿದೆ ಸರ್, ಚೆನ್ನಾಗಿ ಬಂದಿದೆ ಸರ್. ಅಡಿಕೆ ಹಾಕಿದಾಗ ಬಾಳೆ ಹಾಕಿದ್ರೆ ಸಾಕಷ್ಟು ನೆರಳಾಗುತ್ತೆ, ಗಿಡ ಚೆನ್ನಾಗಿ ಬರ್ತವೆ ಅಡಿಕೆ ಗಿಡ ಅಂತಾರೆ. ಅಂದ್ರೆ ಆ ತರ ಬಂದಿದೆ ನಿಮ್ಮ ಜಮೀನಿನಲ್ಲಿ? ಬಂದಿದೆ ಸರ್. ಜೊತೆಗೆ ಅಡಿಕೆ ಬಾಳೆ ಜೊತೆಗೆ ಮತ್ತೀಗ ಅವರೇ ಹಾಕಿದ್ವಿ ಅಂತ ಹೇಳಿದ್ರೆ, ಅವರೇ ಅಂತಂದ್ರೆ ಯಾವ್ದ್ರಲ್ಲಿ ಹಾಕಿದ್ರ ನೀವು? ಅವರೇ 3 ತಿಂಗಳಿಗೆ ಬರುತ್ತೆ ಸರ್. ಅಲ್ಲ, ಅಡಿಕೆಯಲ್ಲಿ ಹಾಕಿದ್ರೆ ಬೇರೆ ಸಪರೇಟ್ ಹಾಕಿ? ಅಡಿಕೆ ಜೊತೆಗೆ ಹಾಕಿದೀವಿ. ಈಗ ಬಾಳೆನೂ ಇದೆ, ಇನ್ನೊಂದು ಹೊಲಕ್ಕೆ ಹಾಕಿದ್ವಿ. ಬೇರೆ ಹೊಲಕ್ಕೆ? ಬೇರೆ ಹೊಲಕ್ಕೆ. ಎಷ್ಟು ಎಕರೆ ಒಳಗಡೆ ಹಾಕಿದ್ರ ಈ ಒಂದು? 1 ಎಕರೆ ಒಳಗಡೆ ಹಾಕಿದ್ರೆ. ಅವರೇನ? ಅವರೇನ. ಯಾಕೆ ಅನಿಸ್ತಮ್ಮ ನಿಮಗೆ ಅವರೇ ಬೆಳಿಬೇಕು ಅಂತ? ಅವರೇ ಹಾಕಿರೋದ್ರಿಂದ ನಮಗೆ ಬೇಗ ಹಣ ಸಿಗುತ್ತೆ, ಆದಾಯ ಬರುತ್ತೆ, ನಮಗೆ ಬೇಕೇ ಬೇಕಾಗುತ್ತೆ ಜೀವನ ನಿರ್ವಹಣೆಗೆ, ಅದಕ್ಕೋಸ್ಕರ ಗೊಬ್ಬರ ಆಗುತ್ತೆ ಸರ್. ಈಗ ಸಾಮಾನ್ಯವಾಗಿ ಅವರೇ ಅಂತಂದ್ರೆ ಎಷ್ಟು ತಿಂಗಳಿಗೆ ಬರೋದನ್ನ ಹಾಕಿರೋದು ನೀವು? 3 ತಿಂಗಳಿಗೆ. 3 ತಿಂಗಳಿಗೆ ಅಂದ್ರೆ ಹೆಚ್ಚು ಖರ್ಚಿಲ್ಲದ ಬೆಳೆ ಅಲ್ವಾ ಅದು? ಹೌದು ಸರ್. ಈಗ ಮಾರ್ಕೆಟ್ ನಲ್ಲಿ ಒಂದೊಂದು ಟೈಮ್ ರೇಟ್ ಚೆನ್ನಾಗಿರುತ್ತೆ, ಅದು ಸಿಕ್ಕಾಯಿ 30 ರೂಪಾಯಿ ಇರುತ್ತೆ, 40 ರೂಪಾಯಿ ಇರುತ್ತೆ, ಸಿಕ್ಕಿದೆ. ಈಗೆಲ್ಲ ಒಂದ್ ಸ್ವಲ್ಪ 20 ರೂಪಾಯಿನ ಇರಬೇಕು ಅನ್ಸುತ್ತೆ ರೇಟು. 1 ಎಕರೆಯಲ್ಲಿ ನಿಮ್ಗೆ ಎಷ್ಟು ಆದಾಯ ತರಬಹುದು ಅಂತ ಹೇಳ್ತೀರಾ? 30-40 ಸಾವಿರ. ಒಳ್ಳೆ ರೇಟ್ ಸಿಕ್ಕ್ರೆ ಸಿಕ್ಕ್ರೆ. ಮತ್ತೆ ಕಲಂಗಡಿ ಹಾಕಿದ್ವಿ ಅಂತ ಹೇಳಿದ್ರೆ ಅದನ್ನೆಷ್ಟು ಹಾಕಿದಿರ ಕಲಂಗಡಿನ? ಸರ್ ಅದನ್ನ 3 ಎಕರೆ ಹಾಕಿದ್ವಿ ಸರ್, ಅದು ನಮ್ಗೆ ಅಷ್ಟೊಂದಾಗಿ ಐಡಿಯಾ ಇರಲಿಲ್ಲ. ಪೂರ್ವ ಸಿದ್ಧತೆನೂ ನಾವು ಅಷ್ಟೊಂದು ನೀಟಾಗಿ ಜಮೀನನ್ನ ಸಮತಟ್ಟಾಗಿ ಏನು ಮಾಡಿಲ್ಲ. ಏನೋ ಒಂದು ಬೆಳೆದು ನೋಡಬೇಕು ಅಂತೇಳಿ ಹೊಸ ಇದಕ್ಕೋಸ್ಕರ ಹಾಕಿದ್ವಿ, ಅಷ್ಟೊಂದಾಗಿ ಬಂದಿಲ್ಲ ಸರ್. ರೋಗಗಳು, ಈಗ ರೋಗ ಬಂದಾಗ ಏನು ಔಷಧಿ ಹೊಡಿಲಿಲ್ಲ ನೀವು? ಹೊಡೆದಿದ್ದೀವಿ ಸರ್, ಆದ್ರೂ ಕಂಟ್ರೋಲ್ ಬರಲಿಲ್ಲ. ಅಂದ್ರೆ ಕಾಯಿ ಎಲ್ಲ ಬಂದು ಹಣ್ಣಾಗಂತ ಸ್ಟೇಜ್ಗೆ ಏನಾದ್ರು ಬಂತ ಬೆಳೆ? ಬಂದಿದೆ, ನಾವು ನಿರೀಕ್ಷೆ ಮಾಡೋದಷ್ಟು ಇಲ್ಲ ಸರ್. ಈಗ ಮತ್ತೆ ಇದ್ರ ಜೊತೆಗೆ ಹತ್ತಿ ಹಾಕಿದ್ವಿ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ, ಹತ್ತಿ ಬೆಳೆ ಯಾವ ರೀತಿ ಬಂತು ಸರ್? 1 ಎಕರೆ ಹಾಕಿದ್ವಿ ಸರ್, 10 ಕ್ವಿಂಟಲ್ ಏನೋ ಬೆಳೆದ್ವಿ ಸರ್. 1 ಎಕರೆಗೆ ಏನ್ ರೇಟ್ ಸಿಕ್ತಮ್ಮ ನಿಮಗೆ ಹತ್ತಿ? ಒಂದೊಂದ್ ರೇಟ್ ಸಿಕ್ತ ಸರ್, ಚೆನ್ನಾಗಿ ಕೈ ಹಿಡಿತು ಸರ್. ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಹತ್ತಿ ಗಲೀಜಾಗಿತ್ತು, ಕಡಿಮೆ ಅಂದ್ರೆ ಹೆಚ್ಚು ಮಳೆಗಾಲ ಆಯ್ತು. ಹತ್ತಿಗೆ ಬೆಳೆ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಿ ವರ್ಷ. ಹೌದು ಸರ್. ಅಂದ್ರೆ ಇಷ್ಟೊಂದು ಕೃಷಿ ಜಮೀನಿದೆ, ಇಷ್ಟೆಲ್ಲ ಕೃಷಿ ಮಾಡ್ತಾ ಇದ್ರು ಮತ್ತೆ ಉಪಕಸವಾಗಿ ದನ ಕರುಗಳನ್ನ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮಗೆ ಸರ್? ಜೀವನೋಪಾಯಕ್ಕೆ ಮತ್ತೆ ಅದ್ರ ಒಂದು ಗೊಬ್ಬರ ಬೇಕು ನಮ್ಗೆ, ಹಂಗಾಗಿ ನಾವು ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಈಗ ದನ ಕರುಗಳು ಅಂತಂದ್ರೆ ಯಾವ್ದು ಸಾಕಿದ್ರೆ ಏನೇನ್ ಸಾಕಿದ್ರೆ? ಎಮ್ಮೆ ಇದೆ ಸರ್. ಎಮ್ಮೆ ಇದೆ. ಈಗ ಹಸುಗಳು ಇಂಥವಿಲ್ಲ? ಇಲ್ಲ ಸರ್. ಈಗ ಎಷ್ಟು ಎಮ್ಮೆ ಸಾಕಾಣಿಕೆ ಮಾಡಿದ್ರ ನೀವು? 3 ಇದಾವ್ ಸರ್. ಈಗ ಎಮ್ಮೆ ಸಾಕಾಣಿಕೆ ಮಾಡೋದು ನಮಗೆ ಉತ್ತಮ ಅಂತ ಹೇಳ್ತೀರಾ ಅಥವಾ ಹಸು ಸಾಕಾಣಿಕೆ ಮಾಡೋದು ಉತ್ತಮ ಅಂತ ಹೇಳ್ತೀರಾ? ಹಸು ಉತ್ತಮ ಸರ್, ಯಾಕಂದ್ರೆ ಹಾಲು ಕೊಡುತ್ತೆ, ಅದರಿಂದ ಡೈರಿಗೆ ಹಾಕ್ತಿವಿ, ನಮ್ಮಲ್ಲಿ ಅಷ್ಟೊಂದು ಮೇವನ್ನು ಒದಗಿಸಕ್ ಆಗಲ್ಲ ಅಂತೇಳಿ ನಾವು ಎಮ್ಮೆ. ಅಂದ್ರೆ ಸಾಕಷ್ಟು ಮುತುವರ್ಜಿಯಿಂದ ನೋಡ್ಕೊಳ್ಬೇಕು ಹಸು ಆದ್ರೆ. ಈಗ ಎಮ್ಮೆ ಆದ್ರೆ ಎಲ್ಲೇ ಒಂದ್ ಕಡೆ ಮೇಯಿಸ್ಕೊಂಡು ಬಂದು ಕಟ್ಟೆ ಹಾಕಿ ಒಂದ್ ಸ್ವಲ್ಪ ಮೇವು ಹಾಕಿದ್ರು ಸಾಕಾಗುತ್ತಲ್ಲ? ಸಾಕಾಗುತ್ತೆ ಸರ್. ಈಗ ಎಮ್ಮೆ 3 ಸಾಕಾಣಿಕೆ ಮಾಡಿದ್ರಲ್ಲ, ನಿಮ್ಗೆ ಹಾಲು ಸಿಗುತ್ತೆ, ಅದನ್ನೆಲ್ಲ ಯಾವ ರೀತಿ ಮಾರಾಟ ಮಾಡ್ತೀರಾ? ಹಾಲು ಮಾಡ್ತಿರೋ ಅಥವಾ ಮೊಸರು ಮಾಡ್ತಿರೋ ಅಥವಾ ಬೆಣ್ಣೆ ತೆಗೆದು ಮಾರಾಟ ಮಾಡ್ತಿರೋ? ಸರ್ ಮನೆಗೆ ಬಳಸ್ತಾ ಇದೀವಿ ಸರ್, ಬೆಣ್ಣೆ ಮಾತ್ರ ಹೆಚ್ಚುವರಿ ಆಗಿದ್ನ ಬೇರೆಯವ್ರು ಕೇಳಿದ್ರೆ ಕೊಡ್ತೀವಿ ಸರ್. ಈಗೆಲ್ಲ ಎಮ್ಮೆ ಬೆಣ್ಣೆ ಅಂದ್ರೆ ಸಾಕಷ್ಟು ಬೇಡಿಕೆ ಇದೆ ಅಲ್ವಾ? ಹೌದು ಸರ್. ಹಳ್ಳಿಗಳಲ್ಲೇ ಬಂದು ತಗೊಂಡೋಗಂತ ನೋಡಿದೀವಿ. ಹೌದು ಸರ್. ಈಗ ವಾರ ಎಷ್ಟು ಕೆಜಿ ಕೊಡ್ತೀರಮ್ಮ ನೀವು ಬೆಣ್ಣೆನ? 1 ಕೆಜಿ ಕೊಡ್ತೀವಿ ಸರ್. 1 ಕೆಜಿ ಅಂದ್ರೆ 3 ಎಮ್ಮೆಗಳು ನಿಮಗೆ ಹಾಲು ಕೊಡ್ತಾ ಇಲ್ಲ? ಇಲ್ಲ, 1 ಎಮ್ಮೆ ಕೊಡುತ್ತೆ ಸರ್. 1 ಎಮ್ಮೆ ಅದಾದ ನಂತರ 1 ಎಮ್ಮೆ ಕೊಡುತ್ತೆ. ಪ್ರತಿ 1 ಕೆಜಿಗೆ ಎಷ್ಟು ನೀವು ಹಣ ರೇಟ್ ಮಾಡಿದಿರಾ? 450 ಸರ್, ಅವರೇ ಬಂದು ತಗೊಂಡೋಗ್ತಾರೆ. ಈಗ ಅದನ್ನು ನಿಮಗೆ ಮನೆತನದ ಖರ್ಚನ್ನು ನಿಭಾಯಿಸುತ್ತಲ್ವಾ? ಈಗ ಕುರಿ ಅಂತಂದ್ರೆ ಎಷ್ಟು ಸಾಕಾಣಿಕೆ ಮಾಡಿದಿರಾ? 1-6 ಇದಾವೆ ಸರ್. ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಹೆಚ್ಚು ಕುರಿ ಸಾಕಾಣಿಕೆ ಮಾಡ್ಬೋದಾಯ್ತಲ್ಲ? ಮಾಡ್ಬೋದಿತ್ತು ಸರ್, ಸಾಕಿಷ್ಟೇ, ಅದನ್ನೇ ನೀಟಾಗಿ ನೋಡ್ಕೊಂಡು ಹೋದ್ರೆ ಆಯ್ತಂತೇಳಿ. ಈಗ ಹೊಲದಲ್ಲಿ ಕೆಲ್ಸಕ್ಕೆ ಹೋಗ್ತೀರಾ, ಅವಾಗೆಲ್ಲ ನಿಮ್ಗೆ ಒಂದು ಸ್ವಲ್ಪ ಮಟ್ಟಿ ಮರಿ ಆದ್ರೆ ಅಲ್ಲೇ ಬದುಗಳಲ್ಲಿ ಮೇಯಿಸ್ಕೊಂಡು ನಾವು ಅದನ್ನ ಕಾಪಾಡಬಹುದಲ್ವಾ? ಹೌದು ಸರ್. ಮೆಕ್ಕೆಜೋಳ ತೆಗ್ದಾದ್ಮೇಲೆ ಒಂದು ಎರೆ ಭೂಮಿ ಇದೆ ಸರ್, ಅಲ್ಲಿ ಕಡಲೆ ಹಾಕಿದೀವಿ ಸರ್. ಅದನ್ನು ನಿಮಗೆ ಒಳ್ಳೆ ಆದಾಯ ತಂದ್ಕೊಡುತ್ತೆ, ಖುಷಿ ಆಗ್ತಾ ಇದೆ ಸರ್. ಅದಕ್ಕೆ ಯಾವ್ದು ನೀರು ಕಟ್ಟಂಗಿಲ್ಲ, ಗೊಬ್ಬರ ಹಾಕಂಗಿಲ್ಲ, ಒಂದ್ಸಲ ನೀವು ಬೀಜ ಬಿತ್ತಿದ್ರೆ ಮುಗ್ದೇ ಹೋಯ್ತು, ಒಮ್ಮಕ್ಳೆ ನೀವು ಕಟಾವಿಗೆ ಹೋಗ್ಬೇಕಾಗುತ್ತೆ. ಹೌದು. ಈಗ ರಾಗಿ ಅಂತಂದ್ರೆ ಎಷ್ಟೇ ಎಕರೆ ಹಾಕ್ತೀರಾ ನೀವು? ನಮ್ಮ ಊಟಕ್ಕಷ್ಟೇ ಬೆಳೀತಾ ಇದೀವಿ ಸರ್, ಮತ್ತೆ ಜೊತೆಗೆ ಈ ಕುರಿಗಳಿಗೆ ಮೇವು ಬೇಕಲ್ಲ ಸರ್, ದನಗಳಿಗೆ, ಅದಕ್ಕೋಸ್ಕರ ಸಾಕಾಣಿಕೆನು ಮಾಡಿದ್ರಾ? ರಾಗಿ ಹುಲ್ಲು ಅಂದ್ರೆ ಬಹಳ ಶ್ರೇಷ್ಠವಾದಲ್ವಾ? 1/2 ಎಕರೆ ಅಂತೂ ಹಾಕಿದೀವಿ ಸರ್. ಈಗ ಊಟ ಅಂತಂದ್ರೆ ನೀವು ಪ್ರತಿನಿತ್ಯ ರಾಗಿಯನ್ನ ಯಾವ ತರ ಊಟದಲ್ಲಿ ಬಳಸ್ತೀರಾ? ಮುದ್ದೆ ಸರ್. ಈಗ ಬೇರೆ ಬೇರೆ ಈಗ ದೋಸೆ ಮಾಡೋಂಥದ್ದು, ರಾಗಿ ಕೇಲ್ಸ್ ಮಾಡೋಂಥದ್ದು, ರಾಗಿ ಚಕ್ಲಿ ಮಾಡೋಂಥದ್ದು, ರಾಗಿ ಹಪ್ಪಳ ಮಾಡುವಂಥದ್ದು, ಈಗ ಆ ಥರ ವಿಧ ವಿಧವಾದಂಥ ಒಂದು ಅಡಿಗೆಗಳನ್ನ ಮಾಡ್ಕೊಂಡು ನಾವು ಸೇವನೆ ಮಾಡಿದರೆ ಸಾಕಷ್ಟು ಒಂದು ರೀತಿ ನಮ್ಮ ಒಂದು ಆರೋಗ್ಯಕ್ಕೆ ಒಳ್ಳೆಯ ಗುಣಮಟ್ಟದ ಒಂದು ಪೋಷಕಾಂಶಗಳು ಸಿಗ್ತಾವಲ್ವಾ? ಹೌದು ಸರ್. ಯಾಕೆ ನೀವು ಆ ಥರ ಯಾಕೆ ಬಳಸಲ್ಲ? ಟೈಮ್ ಸಾಕಾಗ್ತಾ ಇಲ್ಲ ಸರ್. ಅಂದ್ರೆ ನಿಮಗೆ ಅದನ್ನೆಲ್ಲ ಮಾಡಕ್ ಆಗ್ತಾ ಇಲ್ಲ, ಟೈಮ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಮುದ್ದೆನೇ ಸರ್, ಬೆಳಗ್ಗೆ ಮುದ್ದೆ ಸಂಜೆ ಮುದ್ದೆ ಮಾಡ್ತೀವಿ ಸರ್. ಈಗ ರಾಗಿ ಊಟ ಮಾಡೋದ್ರಿಂದ ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದಂತ್ರ? ಸಿರಿಧಾನ್ಯ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ, ನಮ್ಗೆ ಶಕ್ತಿ ಬೇಕು, ಯಾಕಂದ್ರೆ ಜಮೀನಲ್ಲಿ ಕೆಲಸ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿದೆ ಸರ್. ನೀವು ಪ್ರತಿನಿತ್ಯ ಹೊಲದಲ್ಲಿ ಏನೇನು ಕೆಲಸ ಮಾಡ್ತೀರ ಸರ್? ಕೆಲಸ ಇದ್ದಾಗ ಹೋಗ್ತೀವಿ, ಕಳೆ ಇದ್ರೆ ತೆಗಿತೀವಿ, ಗೊಬ್ಬರ ಇದ್ರೆ ಹಾಕ್ತಿವಿ, ಒಟ್ಟು ದಿನಕ್ಕೊಂದ್ಸರಿ ಹೊಲಕ್ಕೆ ಹೋಗಿ ಅದೇನು ಕೆಲಸ ಇರುತ್ತೋ ಮಾಡ್ಕೊಂಡು ಬರ್ತೀವಿ ಸರ್. ಈಗ ಬಿತ್ತಂತದ್ದು ಇದನ್ನೆಲ್ಲ ಕಲ್ತ್ಕೊಂಡಿರ ಸರ್? ಇವಾಗ ಟ್ಯಾಕ್ಟ್ರಿಗಳು ಬಂದಿರೋದ್ರಿಂದ ಬಿತ್ತನೆ ಅವೇ ಮಾಡ್ತಾ ಇದ್ದಾವೆ ಸರ್. ನಾವೇನು ಬೀಜ ಹಾಕೊಂಡು ಹೋಗೋದಷ್ಟೇ ಸರ್ ಮೆಕ್ಕೆಜೋಳ. ಆಮೇಲೆ ಅವರೇ ಬಿತ್ತಕ್ಕೂ ಮಿಷಿನ್ ಇದಾವೆ, ಹಂಗಾಗಿ ಸ್ವಲ್ಪ ಹೆಣ್ಮಕ್ಳಿಗೆ ಕೆಲಸಗಳು ಕಡಿಮೆ. ಅಲ್ಲ, ಅನಿವಾರ್ಯ ಏನಾದ್ರೂ ಬಿತ್ತಂತ ಒಂದು ಪ್ರಸಂಗ ಬಂದ್ರೆ ಬಿತ್ತೀವಿ. ಬಿತ್ತರ ಏನೇನ್ ಬಿತ್ತದ್ ಕಲ್ತಿದೀರ? ಮೆಕ್ಕೆಜೋಳ, ಆಮೇಲೆ ರಾಗಿ, ಅವರೆ. ಈಗ ಮೆಕ್ಕೆಜೋಳ ಅಂತಂದ್ರೆ ಕೈಲಿಂದ ಉದುರಿಸಿಕೊಳ್ಳುವಂಥದ್ದು, ಈಗ ರಾಗಿ ಇವೆಲ್ಲ ಅಂತಂದ್ರೆ ಸಡ್ಡೆ ಮುಖಾಂತರ ಬಿತ್ತನೆ ಮಾಡುವಂತದ್ದು. ಹೌದು, ಯಾಕಂತಂದ್ರೆ ಈಗಿನ ಒಂದು ಪೀಳಿಗೆಗೆ ಸಾಕಷ್ಟು ಕಡಿಮೆ ಬಿತ್ತನೆ ಬರಲ್ಲ ಈಗಿನ ಜನಗಳಿಗೆಲ್ವಾ, ಕಲಿಯಕ್ಕೂ ಯಾರು ಆಸಕ್ತಿ ಕೊಡ್ತಾ ಇಲ್ಲ ಜನ. ಹೌದು ಸರ್. ಮತ್ತೆ ಇಷ್ಟೆಲ್ಲ ಜಮೀನ್ ಇದ್ರು ಜೊತೆಗೆ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ರಚನೆ ಮಾಡಬೇಕು, ಅದರಲ್ಲಿ ನಾವು ಒಬ್ಬ ಸದಸ್ಯರಾಗಬೇಕು ಅಂತ ಯಾಕನ್ನಿಸ್ ನಿಮಗೆ ಸರ್? ಸಂಘ ಮಾಡೋದ್ರಿಂದ ನಮ್ಮ ಉಳಿತಾಯ, ನಾವು ಯಾವಾಗ್ಲೂ ಒಂದೇ ಅಮೌಂಟ್ ಅನ್ನ ಕೈಯಲ್ಲಿ ಇಟ್ಕೊಂಡ್ ಇರಕ್ಕಾಗಲ್ಲ, ಇಲ್ಲ ಒಂದ್ ಕಡೆ ಇರುತ್ತೆ. ನಾವು ಅದನ್ನ ನಮ್ಮ ಟೈಮಿ ಸಂದರ್ಭ ಬಂದಾಗ ನಮ್ಮ ಮಕ್ಕಳಿಗಾಗಿರ್ಬೋದು, ನಮಗಾಗಿರ್ಬೋದು, ಎಜುಕೇಶನ್ಗಾಗಿರ್ಬೋದು, ಇದನ್ನ ಬಳಸ್ಕೊಂತೀವಿ. ಆಮೇಲೆ ನಾವು ಯಾವಾಗ್ಲೂ ಬರೀ ಹೊಲ ಮನೆ ಅಂತ ಹೋಗ್ತಾ ಇರ್ತೀವಿ, ವಾರಕ್ಕೊಂದ್ಸರಿ ನಾವು ಸಂಘಕ್ಕೆ ಸೇರಿದಾಗ ಹೆಣ್ಮಕ್ಳನ್ನ ಕಷ್ಟ ಸುಖ ಇದನ್ನೆಲ್ಲ ಶೇರ್ ಮಾಡ್ಕೊಂತೀವಿ. ಈಗ ಹೊರಗಡೆ ವಿಚಾರಗಳನ್ನೆಲ್ಲ ತಿಳ್ಕೊಂತೀವಿ. ನಿಮ್ಮ ಸಂಘದ ಮುಖಾಂತರ ಬೇರೆ ಬೇರೆ ಕಡೆ ಎಲ್ಲ ಕೃಷಿ ಪ್ರವಾಸಗಳನ್ನ ಬೇರೆ ಕರ್ಕೊಂಡೋಗಿ ತೋರಿಸ್ತಾರೆ ನಿಮ್ಗೆಲ್ವಾ? ಹೌದು ಸರ್. ಕೃಷಿಯಲ್ಲಿ ಯಾವ ರೀತಿ ಸಾಧನೆ ಮಾಡಿರೋ ಒಂದು ಜಮೀನುಗಳಿಗೆ ಈ ತರ ನಿಮ್ಮ ಕೃಷಿಯಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳಿ ಸಾಕಷ್ಟು ಮಾಹಿತಿ ಸಿಗುತ್ತೆ ನಿಮಗೆ. ಎಷ್ಟು ಜನ ಇದ್ರಮ್ಮ ನೀವು ಸದಸ್ಯರು ನಿಮ್ಮ ಸಂಘದಲ್ಲಿ? 10 ಜನ ಇದೆ. ಈಗ ಅದರಲ್ಲಿ ಈಗ ಪ್ರತಿನಿಧಿ ಈ ತರ ಮಾಡ್ಕೊಂಡಿರ್ತಾರೆ, ಈಗ ಪ್ರತಿನಿಧಿಗಳ ಕೆಲಸ ಏನಿರುತ್ತೆ ಅಲ್ಲಿ ಸರ್? ಪ್ರತಿನಿಧಿನೂ ಆಗಿದ್ದೀನಿ ಸರ್. ನೀವಾಗಿದ್ರ ಪ್ರತಿನಿಧಿ? ಏನಿಲ್ಲ ಸರ್, ಅವ್ರಿಗೆ ಬ್ಯಾಂಕ್ ಅಲ್ಲಿ ಹೋದಾಗ ನಮ್ಮ ಅಮೌಂಟ್ ಕಟ್ಟಿರೋದನ್ನ ಉಳಿತಾಯನ ಅಲ್ಲಿ ಹಾಕ್ಬರೋದು, ಬೇಕಾದಾಗ ಅವ್ರಿಗೆ ಬಿಡಿಸ್ಕೊಡೋದು, ಮತ್ತೆ ಜವಾಬ್ದಾರಿ ನಾವು ತಗೋಬೇಕಾಗುತ್ತೆ ಸರ್. ನಿಮ್ಮ ಸಂಘದಲ್ಲಿ 10 ಜನ ಸದಸ್ಯರು, ಈಗ ನಿಮ್ ಸಂಘದಲ್ಲಿ ಸಾಲ ತಗೊಳ್ತಾರ ಅಲ್ವಾ, ಎಲ್ಲ ಯಾವ್ದಕ್ಕೆ ಬಳಸಿಕೊಳ್ತಾರೆ ಅವರು? ಕುರಿ ಸಾಕಾಣಿಕೆಗೆ ಜಾಸ್ತಿ ಒತ್ತು ಕೊಟ್ಟು ಸರ್, ಅದನ್ನೇ ಜಾಸ್ತಿ ಬಳಸ್ಕೊಂತಿದ್ದಾರೆ ಸರ್. ಕೆಲವೊಬ್ರು ಮಕ್ಕಳ ಎಜುಕೇಶನ್ ಬಳಸ್ಕೊಂಡಿದ್ದಾರೆ. ಈಗ ನಿಮ್ದಂತೂ ಸಾಕಷ್ಟು ಜಮೀನ್ ಇದೆ, ನಿಮ್ಮ ಹೊಲದಲ್ಲಿ ಆದಾಯ ಬರುತ್ತೆ, ನೀವು ಉಳಿತಾಯ ಕಟ್ತೀರಾ. ಈಗ ಕುರಿ ಇದೆ, ಈಗ ಹೈನುಗಾರಿಕೆ ಬೆಣ್ಣೆ ಮಾರ್ತೀರ. ಈಗ ಬೇರೆ ಸದಸ್ಯರೆಲ್ಲ ಈಗ ಉಳಿತಾಯ ಕಟ್ಟಬೇಕಂತಂದ್ರೆ ಯಾವ ರೀತಿ ಅದನ್ನ ಹಣ ಹೊಂದಿಸ್ತಾರೆ? ಬೇರೆ ಜಮೀನುಗಳಲ್ಲಿ ಕೂಲಿ ಹೋಗ್ಬೇಕು. ಈಗ ಕೂಲಿ ಅಂತಂದ್ರೆ ಏನ್ ಸಿಗುತ್ತಮ್ಮ ನಿಮ್ಮ ಊರಲ್ಲಿ ಕೂಲಿ ಕೆಲಸ? ಕಳೆ ತೆಗೆಯೋದು, ಆಮೇಲೆ ಮೆಕ್ಕೆಜೋಳ ಮುರಿಯೋದು, ಈ ತರ ಸಿಗುತ್ತೆ ಸರ್. ರೈತರಿಗೆ ಅಂದ್ರೆ 6 ತಿಂಗಳು ಮಾತ್ರ, ಸ್ವಲ್ಪ ದಿನಗಳು ಮಾತ್ರ ಕೆಲಸ ಕೊಡಕ್ ಸಾಧ್ಯ ಆಗುತ್ತೆ. ಹೆಚ್ಚಿನದಾಗಿ ಹೆಣ್ಮಕ್ಳು ರೋಡ್ ಕೆಲ್ಸಕ್ಕೆ ಹೋಗ್ತಾರೆ ಸರ್, ಇಟ್ಟಿಗೆ ಕೆಲಸ, ರೋಡ್ ಕೆಲಸ. ನಮ್ಮಲ್ಲಿ ಸಾಕಷ್ಟು ಹೆಣ್ಮಕ್ಳು ಕಷ್ಟ ಪಡ್ತಾರೆ ಸರ್. ಅಂದ್ರೆ ನೀವ್ ಹೇಳಿದ್ರ ನಮ್ಮ ಸಂಘದಲ್ಲಿ 10 ಜನ ಸದಸ್ಯರು ಇದ್ದಾರೆ, ಅದರಲ್ಲಿ ಎಲ್ಲರೂ ಲೋನ್ ತಗೊಂಡು ಅವರವರ ಒಂದು ಮನೆತನದ ಒಂದು ಕೃಷಿಗೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಬಳಸ್ತಾರ ಅಂತ ಹೇಳಿದ್ರ. ಅಂದ್ರೆ ಎಲ್ಲೇ ಒಂದ್ ಕಡೆ ಈ ಸಂಘಗಳು ಬಂದಿರೋದ್ರಿಂದ ಯಾರನ್ನು ನಿರುದ್ಯೋಗಿಯಾಗಿ ಕೂರಕ್ ಬಿಡಲ್ಲ ಅಂತ ಅಂದ್ರೆ ತಪ್ಪಾಗ್ಲಾರ್ದಲ್ವಾ? ಯಾಕಂದ್ರೆ ಈಗ ಸಾಲ ತಗೊಂಡಿರ್ತಾರೆ, ಜೊತೆಗೆ ಉಳಿತಾಯ ಕಟ್ಟಬೇಕಂದ್ರೆ ನಾವೇನಾದ್ರೂ ದುಡಿಲೇಬೇಕಾಗುತ್ತೆ. ಅಂದ್ರೆ ಎಲ್ಲೇ ಒಂದ್ ಕಡೆ ಅವ್ರು ಹುಡುಕೊಂಡು ಕೆಲ್ಸಕ್ಕೆ ಹೋಗ್ತಾರೆ. ಗ್ರಾಮೀಣ ಮಟ್ಟದಲ್ಲಿ ನಾವು ಏನು ದುಡಿಯಕ್ ಆಗಲ್ಲ ಸರ್, ಬರೀ ಮನೆ ಕೆಲಸ, ಎಷ್ಟು ಮಾಡಿದ್ರು ಮನೆ ಕೆಲಸ, ಅಷ್ಟು ಬಿಟ್ರೆ ಏನು ಇರಲ್ಲ. ಹಂಗಾಗಿ ಈ ಸಂಘದ ವತಿಯಿಂದ ನಮಗೆ ಜವಾಬ್ದಾರಿ ನಾವು ತಗೊಂಡಿದೀವಿ. 4 ಜನ ಕೇಳ್ತಾರೆ ನಾವು ಕಟ್ಟಬೇಕು ಅನ್ನೋದೊಂದು ಜವಾಬ್ದಾರಿ ಇದೆ, ಅದಕ್ಕೋಸ್ಕರ ಕೆಲಸ ಹುಡ್ಕೊಂಡು ಹೋಗ್ತೀವಿ. ಅದರಿಂದ ಕಟ್ಟೋದ್ರಿಂದ ಮತ್ತೆ ನಾವು ಹೆಚ್ಚಿನದಾಗಿ ಹಣ ತಗೊಂತೀವಿ. ಹಂಗಾಗಿ ಎಷ್ಟೋ ಹೆಣ್ಮಕ್ಳು ಸರ್, ಒಡವೆ ಎಲ್ರಿಗೂ ಆಸೆ ಇರುತ್ತೆ, ಎಲ್ಲರೂ ತಗೊಂಡಿದ್ದಾರೆ ಸರ್. ನಮ್ಮ ಸಂಘದ ಹೆಣ್ಮಕ್ಳು ಮಾತ್ರ ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಸರ್, ಇದ್ರ ಬಗ್ಗೆ ಬಹಳ ಹೆಮ್ಮೆ ಅನಿಸುತ್ತೆ. ಈಗ ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿ ಈ ತರ ಒಂದು ಸಂಘಗಳು ಸ್ಥಾಪನೆ ಆಗಿರೋದ್ರಿಂದ ಹಣಕಾಸಿಂದ ಅಷ್ಟೊಂದೇನು ಸಮಸ್ಯೆ ಆಗ್ತಾ ಇಲ್ಲ. ಯಾಕಂತಂದ್ರೆ ಅವ್ರಿಗೆ ಬೇಕು ಅಂದ್ರೆ ಲಕ್ಷಗಟ್ಟಲೆ ನಿಮ್ಗೆ ಯಾವುದೇ ಆಧಾರದಲ್ಲೇ ಸಾಲ ಕೊಡ್ತಾರೆ. ಈಗ ಮೊದಲೆಲ್ಲ ನಿಮಗೆ ಸಂಘ ಕಟ್ಟೋದಕ್ಕಿಂತ ಮುಂಚಿತವಾಗಿ ಈಗ ಹಣ ತರಬೇಕಂತಂದ್ರೆ ಸಾಕಷ್ಟು ಬಡ್ಡಿ ಕೊಡಬೇಕಾಗಿತ್ತು. ಅವತ್ತಿನ ಪರಿಸ್ಥಿತಿಯಲ್ಲಿ ಏನೆಲ್ಲ ನೀವು ಸಮಸ್ಯೆಗಳನ್ನ ಎದುರಿಸಿದ್ರ? ಸುಮಾರು ಎದುರಿಸಿದೀವಿ ಸರ್, ಹಣ ಇರ್ತಾ ಇರ್ಲಿಲ್ಲ. ಆಮೇಲೆ ಈಗ ತಗೊಳೋದಿನ ದೊಡ್ಡದಾಗಿ ತಗಂತಿದ್ವಿ, ಕಟ್ಟಕ್ ಆಗ್ತಾ ಇರ್ಲಿಲ್ಲ. ಅವಾಗ ಅವ್ರ ಏನಂತಾರೋ ಅವ್ರು ಕಟ್ಬಿಟ್ರು, ನಾವು ಕಟ್ಟಿಲ್ಲ, ನಾವು ಅವ್ರಂಗೆ ನಾವು ಕಟ್ಟಬೇಕು ಅಂತ ಅನಿಸ್ತಾ ಇತ್ತು ಸರ್. 3 ರೂಪಾಯಿ ಬಡ್ಡಿ, 4 ರೂಪಾಯಿ ಬಡ್ಡಿ, ಈ ತರ ಸಾಕಷ್ಟು ಜನ ಆರ್ಥಿಕವಾಗಿ ನೋವನ್ನು ಅನುಭವಿಸಿದಾರಲ್ವಾ ಗ್ರಾಮೀಣ ಮಟ್ಟದಲ್ಲಿ? ಹೌದು ಸರ್. ಈಗ ಪ್ರತಿ ವಾರ ನೀವು ಸಭೆ ಸೇರ್ತಿರಲ್ಲ, ಈ ಒಂದು ಸ್ತ್ರೀಶಕ್ತಿ ಸ್ವಸಹಾಯ ಗುಂಪಿನ ಒಂದು ಸದಸ್ಯರೆಲ್ಲ ಏನೇನಲ್ಲಿ ಚರ್ಚೆ ಮಾಡ್ತಾ ಇದ್ರ ನೀವು? ಸರ್, ಉಳ್ತಾ ಇದ್ದು ಚರ್ಚೆ ಮಾಡ್ತೀವಿ, ಅದ ನಂತರ ಯಾರಿಗೇನು ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ಕೇಳ್ತೀವಿ ಸರ್, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಮತ್ತೆ ಆಗು ಹೋಗುಗಳು. ಒಟ್ಟಾರೆ ಗ್ರಾಮೀಣ ಮಟ್ಟದಲ್ಲಿ ಈ ತರ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪು ರಚನೆ ಮಾಡೋದ್ರಿಂದ ಏನು ಅನುಕೂಲ ಅಂತ ಹೇಳ್ತೀರಾ? ತುಂಬಾನೇ ಅನುಕೂಲ ಇದೆ ಸರ್, ಇನ್ನು ನಾವು ಅದ್ರಲ್ಲಿನೂ ಚೆನ್ನಾಗಿ ತಿಳ್ಕೊಂಡು ಬೆಳಿಬೇಕು ಅಂತ ಇದೆ ಸರ್. ಬೇರೆ ಜಿಲ್ಲೆಗಳಿಗೆಲ್ಲ ತುಂಬಾ ಹೋಲಿಸಿದ್ರೆ ನಾವಿನ್ನು ಅಷ್ಟು ಇಂಪ್ರೂವ್ಮೆಂಟ್ ಆಗಿಲ್ಲ ಅನ್ಸುತ್ತೆ ಸರ್. ಎಲ್ಲ ಒಂದ್ ಕಡೆ ನಾವು ಆ ತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅನ್ನೋದೊಂದು ಮನಸ್ಸಲ್ಲಿದೆ ಸರ್. ಅಂದ್ರೆ ಕೊನೆಯದಾಗಿ ಒಂದು ನಮ್ಮ ಕೃಷಿ ಮಹಿಳೆಯರಿಗೆ ಏನೋ ಒಂದು ಕಿವಿ ಮಾತು ಹೇಳ್ತೀರಾ, ಕೃಷಿಯಲ್ಲಿ ಮಹಿಳೆಯ ಪಾತ್ರ ಯಾವ ರೀತಿ ಇರಬೇಕಂತ? ತುಂಬಾ ಜವಾಬ್ದಾರಿಯುತವಾಗಿರುತ್ತೆ ಸರ್. ನಾವು ಬರೀ ಮನೆಗಷ್ಟೇ ಸೀಮಿತ ಅಲ್ಲ, ಹೊಲದಲ್ಲೂ ನಾವು ಮಾಡಬಹುದು, ಒಂದೇ ಕೈಯಿಂದ ಚಪ್ಪಳೆ ಹೊಡಿಯಕ್ ಆಗಲ್ಲ ಸರ್. ಹಂಗಾಗಿ ಮನೆಯವರ ಜೊತೆಗೆ ನಾವು ಜೊತೆಗೂಡಿದ್ರೆ, ಅವ್ರ ಅಕಸ್ಮಾತ್ರ ಔಷಧಿ ಹೊಡಿಯಕ್ ಹೋದ್ರೆ ನಾವು ನೀರ್ ಹಾಕೋದು, ಈ ತರ ಎಲ್ಲ ಸಹಾಯ ಮಾಡ್ತಾ ಇದ್ರೆ ಸುಗಮವಾಗಿ ಕೃಷಿ ಬದುಕು ನಡೆಯುತ್ತೆ ಸರ್. ಈಗ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರೆ ನೀವು ಕೃಷಿ ಕೆಲಸ ಮಾಡಂತವ್ರು? ಸರ್, ನಮ್ಮಪ್ಪ, ನಮ್ಮಮ್ಮ, ನಾನು, ನಮ್ಮನೆಯವ್ರು ಸರ್, ನಾಲ್ವರಿದ್ದೀವಿ. ಎಲ್ಲರೂ ಸೇರ್ಕೊಂಡೆ ಎಲ್ಲ ಪ್ರತಿಯೊಂದು ಕೃಷಿ ಕೆಲಸ ಮಾಡ್ತೀವಿ ಸರ್. ಒಟ್ಟಾರೆ ಏನನ್ಸುತ್ತಮ್ಮ ನಿಮ್ಗೆ ಈ ಒಂದು ಸಮಗ್ರ ಕೃಷಿ ಮಾಡ್ತಾ ಇದೀರ? ಖುಷಿ ಅನಿಸ್ತಾ ಇದೆ ಸರ್, ನಮ್ಮ ಬದುಕು ನಮಗೆ ತೃಪ್ತಿ ತಂದುಕೊಟ್ಟಿದೆ. ಒಳ್ಳೇದು ಲಕ್ಷ್ಮೀದೇವಿ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಸಮಗ್ರ ಕೃಷಿಯನ್ನ ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಜೊತೆಗೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನ ರಚನೆ ಮಾಡಿಕೊಂಡು ಈ ಒಂದು ಸ್ತ್ರೀ ಶಕ್ತಿ ಸಂಘದ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ನಡೀತಾ ಇದ್ದಾವೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿ ಹಾಗೂ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಚಟುವಟಿಕೆಗಳ ಕುರಿತು ಚಿತ್ರದುರ್ಗ ತಾಲೂಕು ಬ್ಯಾಲಹಾಳ್ ಗ್ರಾಮದ ರೈತ ಮಹಿಳೆ ಕೆಎಂ ಲಕ್ಷ್ಮೀದೇವಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಈಗ ಕೇಳಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಚದರಗುಳ ಗ್ರಾಮದ ಕೃಷಿಕ ಜೆ ಅರುಣ್ ಕುಮಾರ್ ಅವರೊಂದಿಗಿನ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಜಗಳೂರು ತಾಲೂಕಿನ ಚದರಗೊಳ್ಳ ಗ್ರಾಮದ ಪ್ರಗತಿಪರ ಕೃಷಿಕರಾದಂತಹ ಜೆ ಅರುಣ್ ಕುಮಾರ್ ಅವ್ರನ್ನ ಮಾತಾಡಿಸ್ತಾ ಇದೀವಿ. ನಮಸ್ಕಾರ ಅರುಣ್ ಕುಮಾರ್ ಅವರೇ. ನಮಸ್ಕಾರ ಸರ್. ಅರುಣ್ ಕುಮಾರ್ ಅವರೇ, ಹೇಳಿ, ನಿಮ್ದು ಎಷ್ಟೆಕರೆ ಜಮೀನಿನಲ್ಲಿ ಈ ಒಂದು ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡಿದ್ದೀರಾ? ನಂದು ಒಟ್ಟು ಜಮೀನಿ ಬಂದ್ಬಿಟ್ಟು 14 ಎಕರೆ ಇದೆ, ಅದರಲ್ಲಿ 6 ಎಕರೆ ಬಂದ್ಬಿಟ್ಟು ಸಾವಯವ ಕೃಷಿಯಲ್ಲೇ ಮಾಡ್ತಾ ಇದೀನಿ. ಅದರಲ್ಲಿ 2 ಎಕರೆ ತೋಟ ಇದೆ, 1 ಎಕರೆ ತೆಂಗಿದೆ, 1 ಎಕರೆ ರೇಷ್ಮೆ ಇದೆ, ಇನ್ನು 1 ಎಕರೆ ಚಿಕ್ಕದ ಅಡಿಕೆ ಗಿಡ ಇದೆ. ಅದರಲ್ಲೇ ದ್ವಿದಳ ಧಾನ್ಯಗಳನ್ನ ಬೆಳಿತೀವಿ, ನಮ್ಮ ಮನೆಗೆ ಎಷ್ಟು ಬೇಕಷ್ಟು, ಆಮೇಲೆ ಹೆಚ್ಚಿಗೆ ಅದದ್ದು ಹೊರಗಡೆ ಕೊಡ್ತೀವಿ. ಆಮೇಲೆ ಇನ್ನೊಂದು 6 ಎಕರೆಯಲ್ಲಿ ಮೆಕ್ಕೆಜೋಳ ಮತ್ತೆ ಅದರಲ್ಲಿ ಅಕ್ಕಡಿ ಪದ್ಧತಿಯಲ್ಲಿ ಎಳ್ಳು, ತೊಗರಿ, ಔಡಲ ಮತ್ತೆ ಸಿರಿಧಾನ್ಯಗಳನ್ನು ಬೆಳಿತೀವಿ ಅಲ್ಲಿ. ಈಗ ಸಮಗ್ರ ಕೃಷಿ ಅಂತಂದ್ರೆ ಯಾವುದೇ ಒಂದೇ ಬೆಳೆಯನ್ನ ಬೆಳೆಯಲ್ಲ ನೀವು, ಹೌದಾ? ಎಲ್ಲಾ ತರದ ಬೆಳೆಗಳನ್ನ ಬೆಳಿತಾ ಇದ್ವಿ ಅಂತ ಹೇಳಿದ್ರ, ಜೊತೆಗೆ ಜೇನು ಸಾಕಾಣಿಕೆಯನ್ನು ಮಾಡ್ತಾ ಇದ್ವಿ ಅಂತ ಹೇಳಿದ್ರ, ಇದೆಲ್ಲ ಹೇಗೆ ನಿಮಗೆ ಸಾಧ್ಯ ಆಯ್ತು? ಜೇನು ಪೆಟ್ಟಿಗೆಯನ್ನು ನಾವನ್ನು ಈಗ ಅದನ್ನಲ್ಲಿ ಪೂರ್ತಿ ಏನು ತೊಡಸೋಣಲ್ಲ, ಅಂದ್ರೆ ನಾವು ಯಾವಾಗ ವಾರಕ್ಕೆ ಒಂದು ಟೈಮ್ ಸಿಕ್ಕಾಗ ಅದನ್ನ ಮೇಂಟೆನೆನ್ಸ್ ಅಂದ್ರೆ ಕ್ಲೀನ್ ಮಾಡೋದಾಗಲಿ, ಅದರಲ್ಲಿ ಹುಳ ಇದಾವೋ ಇಲ್ಲೋ ಅಂತಂದೇಳಿ ಈ ತರ ಪರೀಕ್ಷೆ ಮಾಡ್ತೀವಿ. ನಾನು ಹೊಲದಲ್ಲಿ ಏನ್ ಕಿಟ್ಟಿದ ಅಂತ ಹೇಳಿದ್ರೆ ಪರಾಗಪರ್ಶ ಆಗಕ್ಕೋಸ್ಕರ ಇಟ್ಟಿರೋದು ಜಾಸ್ತಿ ಅದನ್ನ, ಅದರಿಂದ ಆದಾಯ ಬರಲಿ. ನಮಗೆ ಜೇನಿಂದೇನು ಅಷ್ಟೊಂದು ಆದಾಯ ಇಲ್ಲ, ಅಂದ್ರೆ ನಮ್ಮಲ್ಲಿ ಇದು ದುಂಬಿಗಳು ಕಡಿಮೆ ಇದೆ, ಆದ್ರಿಂದ ಒಂದು 5 ಬಾಕ್ಸ್ ಇದಾವೆ ಆಲ್ರೆಡಿ, ಅವು ಚೆನ್ನಾಗೇ ಇದಾವೆ. ತುಪ್ಪನ ತೆಗಿತೀವಿ ಫಸ್ಟ್ ನಾವು ಯೂಸ್ ಮಾಡ್ಕೊಂತ, ಆಮೇಲೆ ಬೇರೆಯವರಿಗೆ ಏನು ಕೊಡ್ತಾ ಇದೀವಿ ಅಷ್ಟೇ. ಈಗ ನೀವು ಹೆಚ್ಚಾಗಿ ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇದ್ರ, ಹೌದು, ಅಂದ್ರೆ ಈ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ಇಳುವರಿ ಹೆಚ್ಚಲಿಕ್ಕೆ ಈ ಒಂದು ಜೇನು ಸಾಕಾಣಿಕೆ ಹೆಚ್ಚಿನ ಒಂದು ಆದ್ಯತೆ ಕೊಡುತ್ತೆ ಅಂತ ಹೇಳ್ತೀವಿ? ಹೌದೌದು, ಒಳ್ಳೆ ಉತ್ತಮವಾದಂತ ರಿಸಲ್ಟ್ ಬಂದಿದೆ ಅದರಲ್ಲಿ. ನಮ್ಮಲ್ಲಿ ಇಲ್ದಾಗ ಪರಾಗಪರ್ಶ ಕ್ಲೀನ್ ಆಗ್ತಾ ಇರಲಿಲ್ಲ, ಇಳುವರಿ ಅಂತ ಇದರಲ್ಲಿ ಬರ್ತಾ ಇರಲಿಲ್ಲ, ಈಗ ಇಳುವರಿ ಚೆನ್ನಾಗಿದೆ. ಈಗ ಜೇನು ಇಟ್ಟಿದ್ಮೇಲೆ ತೋಟಗಾರಿಕೆ ಬೆಳೆಯಲ್ಲಿ ಬಹಳ ಅನುಕೂಲ ಆಗಿದೆ. ಈಗ ಜೇನು ಸಾಕಾಣಿಕೆ ಮಾಡಬೇಕು ಅನ್ಕೊಂಡಾಗ ನಿಮಗೆಲ್ಲ ಗೊತ್ತಿತ್ತ ಯಾವ ರೀತಿ ಸಾಕಾಣಿಕೆ ಮಾಡಬೇಕು ಅಂತ? ಒಂದ್ಸಲಿ ಇಲ್ಲಿ ಮೇಟಿಕ್ ಕುರಿಕೆ ಇವ್ರ ಹತ್ರ ಒಂದು ಟ್ರೈನಿಂಗ್ ತಗೊಂಡಿದ್ವಿ ಅವ್ರ ಹತ್ರ, ರೂಟ್ಸೆಟ್ ಸಂಸ್ಥೆಯಲ್ಲಿ. ಅದು ಒಂದ್ ಸ್ವಲ್ಪ ನಮಗೆ ಹಂಗ ತಲೆಯಲ್ಲಿತ್ತು. ಆಮೇಲೆ 2008 ಒಂದ್ 2 ಬಾಕ್ಸ್ ತಂದಿದ್ವಿ, ಅದನ್ನ ಹಂಗ ಮೇಂಟೈನ್ ಮಾಡ್ತಾ ಇದ್ವಿ. ತಾತ್ಕಾಲಿಕವಾಗಿ ಅದು ಏನೋ ಒಂದು ರೋಗ ಬಂದು ಅವೆಲ್ಲ ಹೋದ್ವು, ಎರಡು ಬಾಕ್ಸ್ ಹೋಯ್ದು. ಆಮೇಲೆ ಹಿಂಗೆ ಯೋಚನೆ ಮಾಡಿದಾಗ ನಮ್ಗೆ ಇಳುವರಿ ಕಮ್ಮಿ ಅನಿಸ್ತಾ ಇತ್ತು. ಅವಾಗ ನಾನು ಈಗ ಒಂದೂವರೆ ವರ್ಷ ಹಿಂದ್ಗಡೆ ಇದನ್ನ ಮಾಡ್ಬೇಕಲ್ಲ ಅಂತಂದೇಳಿ ಇಲಾಖೆಯಲ್ಲಿ ಹೋಗಿ ಕೇಳಿದಾಗ ಅವ್ರು ಯಾವುದೇ ಅನುದಾನ ಇಲ್ಲ ಹಾಗೆ ಈಗ ಅಂತ ಹೇಳಿದ್ರು. ಆಮೇಲೆ ನಾನೇ ಮಾಡಿದೆ, ಡೈರೆಕ್ಟ್ ಆಗಿ ನಾನು ಕೇರಳ ಮಾದರಿ ಟೈಪ್ ಅಲ್ಲಿ ಬಾಕ್ಸ್ಗಳು ಒಂದು 5 ಬಾಕ್ಸ್ ಖರೀದಿ ಮಾಡಿ ನಾನೇ ಸ್ವಂತಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಜೇನು ಅಂತಂದ್ರೆ ಯಾವ ತಳಿ ಸಾಕಾಣಿಕೆ ಮಾಡಿದ್ರ? ಈಗ ಜೇನಲ್ಲಿ ಸಾಕಷ್ಟು ತಳಿಗಳಿದಾವೆ. ಅದರಲ್ಲಿ ನಾವು ಮಾಡ್ತಕ್ಕಂಥದ್ದು ನಮ್ಮ ಲೋಕಲ್ ವೆರೈಟಿನೇ ತುಡುಮೆ ಜೇನು ಅಂತ ಹೇಳ್ತಾರೆ. ತುಡುಮೆ ಜೇನು ಅನ್ನೋದು ಒಂದೇ ಮಾಡೋದು ನಾವು, ಬೇರೆ ಯಾವುದು ಮಾಡಲ್ಲ. ಈಗ ಒಂದ್ ವರ್ಷದಲ್ಲಿ ಎಷ್ಟು ತೆಗಿತೀರ ನೀವು ತುಪ್ಪನ್ನ? 2 ಟೈಮ್ ತೆಗಿತೀನಿ ಅಷ್ಟೇ ನಾನು. ಅಂದ್ರೆ ನಾವು ಫೆಬ್ರವರಿ ಮಾರ್ಚ್ ತಿಂಗಳು ತೆಗಿತೀವಿ. ಆಮೇಲೆ ಈ ಸೀಸನ್ ಅಲ್ಲಿ ಜೂನ್ ಜುಲೈಯಲ್ಲಿ ನಾವು ತೆಗೆಯೋದಿಲ್ಲ, ಮಳೆಗಾಲದಲ್ಲಿ ತೆಗೆಯಲ್ಲ, ನಾವು 2 ಟೈಮ್ ತೆಗೆಯೋದು. ಈಗ ತುಪ್ಪವನ್ನ ತೆಗಿಬೇಕಾದ್ರೆ ಊಟೆಯಿಂದ ಈಗ ಜೇನುಗಳ ಕಚ್ಚುವಂತದ್ದು ಈ ರೀತಿ ಏನಾದರೂ ಅನುಭವಿಸಿದ್ರೆ? ತುಂಬಾ ಅನುಭವಿಸಿದೀವಿ. ಅಂದ್ರೆ ನಾವು ತೆಗಿಬೇಕಾದ್ರಂತ ನಮ್ಮ ಕಚ್ಚಿಲ್ಲ. ಈಗ ನಾವು ಎಲ್ಲರೂ ಬೇರೆ ಕಡೆ ಇರೋಂತ ಶಿಫ್ಟ್ ಮಾಡ್ತೀವಲ್ಲ ಅವಾಗ ಕಡಿತಿದೆ. ತುಪ್ಪ ತೆಗಿಬೇಕಾದ್ರೆ ಯಾವ್ದೇ ತರ ಹುಡ ಕಡಿಯೋದಿಲ್ಲ, ನಾವು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿದ್ರೆ ಯಾವ್ದೇ ತರ ಅದು ನಮಗೇನು ತೊಂದರೆ ಮಾಡಲ್ಲ. ಈಗ ಜೇನು ತುಪ್ಪ ಅಂತಂದ್ರೆ ಈಗ ವರ್ಷದಲ್ಲಿ 2 ಟೈಮ್ ತೆಗಿತೀವಿ ಅಂತ ಹೇಳಿದ್ರ, ಈಗ ಎಲ್ಲಿ ಮಾರಾಟ ಮಾಡ್ತೀರ? ಅದು ನಾವು ಮನೆಗೆ ಯೂಸ್ ಮಾಡ್ತೀವಿ, ಆಮೇಲೆ ನಮ್ಮ ಸ್ನೇಹಿತರುಗಳಿಗೆ ಅವ್ರು ಕೇಳಿದವರಿಗೆ 1/2 ಲೀಟರ್ 3/4 ಲೀಟರ್ ಈ ತರ ಕೊಡ್ತೀವಿ. ಅಂದ್ರೆ ಹೆಚ್ಚಿನ ಆದಾಯಕ್ಕೆ ಸಾಕಾಣಿಕೆ ಮಾಡಿಲ್ಲ ನಾವು, ಪರಾಗಸ್ಪರ್ಶಕ್ಕೋಸ್ಕರನೇ ಸಾಕಾಣಿಕೆ ಮಾಡಿರೋದು. ಜೇನು ಮಾರೋದಕ್ಕಿಂತ ನಮಗೆ ಇದರಲ್ಲಿ ಆದಾಯ ಬರಲಿ, ಮಾರದೇ ನಮಗೆ ಬೇಕಾಗಿಲ್ಲ, ನಾವು ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಂಡು ನಮ್ಮ ಸ್ನೇಹಿತರಿಗೆ ನಮ್ಮ ಬಳಗದವರಿಗೆ ನಮ್ಮ ಅವ್ರಿಗೆ ಕೊಟ್ಕೊಂತ. ಈಗ ಎಲ್ಲೋ ಒಂದ್ ಕಡೆ ನಾವು ಜೇನುತುಪ್ಪ ಸೇವನೆ ಮಾಡೋದ್ರಿಂದ ಸಾಕಷ್ಟು ನಮ್ಮ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತಲ್ವಾ? ಹೌದು, ತುಂಬಾ ಪರಿಣಾಮ ಬೀಳುತ್ತೆ. ಅದು ನಮ್ಮ ಈಗ ಆರೋಗ್ಯಕ್ಕೆ ಬೇಕೇ ಬೇಕಾಗಿದೆ ಅದು ಜೇನುತುಪ್ಪ. ಈಗ ರೇಷ್ಮೆ ಸಾಕಾಣಿಕೆಯನ್ನು ಸಹ ಮಾಡ್ತಾ ಇದ್ವಿ ಅಂತ ಹೇಳಿದ್ರ, 1 ಎಕರೆ ಒಳಗಡೆ ರೇಷ್ಮೆ ಸಾಕಾಣಿಕೆ? 1 ಎಕರೆ ಒಳಗಿದೆ ನಮ್ದು, ತೆಂಗಿನ ಗಿಡದಲ್ಲಿ ಇದೆ 1 ಎಕರೆ ರೇಷ್ಮೆ. ಅದು ವರ್ಷಕ್ಕೆ 5 ಬೆಳೆಯನ್ನು ಮಾಡ್ತೀವಿ ನಾವು, ಅದರಲ್ಲಿ ಚೆನ್ನಾಗಿ ಆದಾಯ ಇದೆ, ಬರ್ತಾ ಇದೆ. ಯಾಕೆ ಅನಿಸ್ತು ನಿಮ್ಗೆ ಈಗ ಅಡಿಕೆ ಇದ್ದು ತೆಂಗು ಇದ್ದು ಇದೆಲ್ಲ ಇದ್ದು ನಿಮಗೆ ಮತ್ತೆ ಈ ಒಂದು ರೇಷ್ಮೆ ಸಾಕಾಣಿಕೆಗೆ ಯಾಕೆ ಮನಸ್ಸು ಮಾಡಿದ್ರ? ಅಂದ್ರೆ ಈಗ ತೆಂಗಿನ ಮರದಲ್ಲಿ ಬೇರೆ ಬೆಳೆಗಳು ಯಾವ ಬರಲ್ಲ, ಅದರಲ್ಲಿ ತರಕಾರಿ ಮಾಡಿದ್ವಿ ಮತ್ತೆ ಮೆಕ್ಕೆಜೋಳ ಎಲ್ಲ ಮಾಡಿದ್ವಿ, ಅದರಲ್ಲಿ ಜಾಸ್ತಿ ನಮಗೆ ಖರ್ಚಾಗ್ತಾ ಇತ್ತು ಮತ್ತೆ ಆದಾಯ ಬರ್ತಾ ಇರಲಿಲ್ಲ. ಅದನ್ನ ಯೋಚನೆ ಮಾಡ್ಬಿಟ್ಟು ರೇಷ್ಮೆ ಯಾಕೆ ಮಾಡಬಾರ್ದಲ್ಲ ಅಂತ ಒಂದು ಕಾನ್ಸೆಪ್ಟ್ ಬಂತು. ಈಗ 4 ವರ್ಷ ಹಿಂದ್ಗಡೆ ಸ್ಟಾರ್ಟ್ ಮಾಡಿದೀನಿ, ಅದರಲ್ಲಿ ಒಳ್ಳೆ ರಿಸಲ್ಟ್ ಕಂಡಿದೀನಿ. ಈಗ ರೇಷ್ಮೆ ಕೃಷಿ ಮಾಡ್ಬೇಕಪ್ಪ ಅಂತಂದ್ರೆ ಹೆಚ್ಚಿನದಾಗಿ ನೀರನ್ನು ಬೇಕಾಗಲ್ಲವಾ? ನೀರು ಕಡಿಮೆ ನೀರಲ್ಲಿ, ಕಡಿಮೆ ನೀರಿನ ಪ್ರಮಾಣದಲ್ಲಿ ನಾವು ಯಶಸ್ವಿಯಾಗಿ ರೇಷ್ಮೆಯನ್ನ ಬೆಳೆಯಬಹುದು. ಈಗ 1 ಎಕರೆ ಒಳಗಡೆ ಸೊಪ್ಪನ್ನ ಬೆಳೀತಾ ಇದ್ರ ನೀವು? ಹೌದು. ರೇಷ್ಮೆ ಒಂದು ಸೊಪ್ಪು ಅಂತಂದ್ರೆ ಯಾವ ತಳಿಯ ಸೊಪ್ಪನ್ನ ಬೆಳೀತಾ ಇದ್ರ? ನಾವು V1 ಅಂತ ಒಂದು ವೆರೈಟಿ, ಅದೊಂದೇ ವೆರೈಟಿ ಬೆಳೀತಾ ಇದೀವಿ, ಅದೇ ಚೆನ್ನಾಗಿ ಬರ್ತಾ ಇದೆ. ಈಗೆಲ್ಲ ಮರಗಟ್ಟಿ ಅಂತ ಬಂದಿದೆ, ಅದು V1 ಅಲ್ಲಿ ಮಾಡ್ತಾರೆ, ನಾವು ಅದನ್ನ ಮರಗಡೆ ಮಾಡಿಲ್ಲ. ಈಗ ನಾವು 4x4 ಸಾಲು ಮಾಡಿದ್ವಿ, ಸ್ವಲ್ಪ ಸೊಪ್ಪು ಇಳುವರಿ ಕಮ್ಮಿ ಆಯ್ತು ಅಂತ ಹೇಳಿ ಈಗ 8x4 ಮಾಡಿದ್ವಿ, ಅದನ್ನ ಒಂದ್ ಸಾಲು ತೆಗೆದಿವಿ, ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಈಗ ರೇಷ್ಮೆ ಕೃಷಿಯಲ್ಲಿ ಒಳ್ಳೆಯ ಒಂದು ಆದಾಯವನ್ನ ನಾವು ಕಾಣಬೇಕು ಅಂತಂದ್ರೆ ಯಾವ ರೀತಿಯಾದಂತ ಒಂದು ಕೃಷಿಯನ್ನ ಅಳವಡಿಸಿಕೊಂಡು ಈ ಒಂದು ರೇಷ್ಮೆ ಕೃಷಿಯನ್ನ ಮಾಡಿದ್ರೆ ಒಳ್ಳೆಯ ಒಂದು ಆದಾಯ ಕಾಣಬಹುದು ಅಂತ ಹೇಳ್ತೀರಾ? ರೇಷ್ಮೆ ಕೃಷಿ ಅನ್ನೋದು ಈಗ ಬಂದ್ಬಿಟ್ಟು ಸಾವಯವದಲ್ಲಿ ಮಾಡಿದ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಬರಕ್ ಸಾಧ್ಯ. ಅಂದ್ರೆ ಯಾವುದೇ ಬೆಳೆ ಫೇಲ್ ಆಗೋದಿಲ್ಲ ಸಾವಯವದಲ್ಲಿ ಮಾಡಿದ್ರೆ ಮಾತ್ರ. ರಾಸಾಯನಿಕ ಬಳಸಿ ಏನ್ ಮಾಡ್ತೀವಲ್ಲ ಅದರಲ್ಲಿ ನಮಗೆ ಯಾವ್ದಾದ್ರು ಒಂದು ಬೆಳೆ ಕೈ ಕೊಡುತ್ತೆ. ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಬೆಳೆಸಿ ನಾವು ರೇಷ್ಮೆ ಕೃಷಿ ಮಾಡೋದ್ರಿಂದ ಅರ್ಥ ಇಲ್ಲ ಅಲ್ವಾ? ಇಲ್ಲ, ಅರ್ಥ ಇಲ್ಲ. ಅದು ನಮಗೆ ಸೊಪ್ಪು ಬೆಳವಣಿಗೆ ಬರುತ್ತೆ, ಅದರಲ್ಲಿ ಕ್ವಾಲಿಟಿ ಅನ್ನೋದಿರಲ್ಲ. ಈಗ ಹುಳಕ್ ಹಾಕಿದಾಗ ಅದು ಹುಳ ಬಂದ್ಬಿಟ್ಟು ಇಲ್ಲ ರೋಗಕ್ಕೆ ತುತ್ತಾಗುತ್ತೆ, ಇಲ್ಲ ಇಳುವರಿ ಕಮ್ಮಿ ಆಗುತ್ತೆ. ಅದರಲ್ಲಿ ಯೂರಿಯಾ ಜಾಸ್ತಿ ಯೂಸ್ ಮಾಡ್ತಾರೆ, ಎಲ್ಲ ಪೋಷಕಾಂಶಗಳು ಸಿಗಲ್ಲ. ನಾವು ಸಾವಯವ ಕೃಷಿಯಲ್ಲಿ ಮಾಡಿದಾಗ ಎಲ್ಲ ಪೋಷಕಾಂಶಗಳು ಸಿಗುತ್ತೆ. ರಾಸಾಯನಿಕ ಮಾಡಿದಾಗ ಅದು 3 ಕೊಡ್ತಾರೆ, DAP ಪೊಟಾಶ್ ಮತ್ತು ಯೂರಿಯಾ, ಇದೆ 3 ಪ್ರಮಾಣದಲ್ಲಿ ಕೊಡ್ತಾರೆ. ಅತಿ ಹೆಚ್ಚಾಗಿ ಯೂರಿಯಾ ಬಂದಾಗ ಬೆಳವಣಿಗೆ ಬರುತ್ತೆ, ಅದರಲ್ಲಿ ಪೋಷಕಾಂಶ ಇರಲ್ಲ ಸೊಪ್ಪಲ್ಲಿ, ಹಂಗಾಗಿ ಬೆಳೆಯಲ್ಲಿ ಒಂದ್ ಸ್ವಲ್ಪ ಕಡಿಮೆ ಆಗ್ಬೋದು, ಇಲ್ಲ ಹುಳುಗಳಿಗೆ ರೋಗ ಬರಬಹುದು, ಈ ತರ ತೊಂದರೆ ಆಗುತ್ತೆ. ಆಮೇಲೆ ನಾವು ಒಂದು ಗುಡ್ಲ ಮಾಡ್ಕೊಂಡಿವಿ, ನಮ್ಮ ಮನೆ ಮಾಡಿಲ್ಲ, ಗುಡ್ಲಲ್ಲೇ ಮಾಡ್ತಾ ಇದೀವಿ. ಈಗೆಲ್ಲ ನೀವು ಗುಡ್ಲ ಅಂತಂದ್ರೆ ಯಾವ ರೀತಿ ನೀವು ಹಾಕೊಂಡಿದ್ರಿ ಅಲ್ಲಿ? ನಾವು ಸುತ್ತಲ ನಮ್ಮಲ್ಲೇ ಲೋಕಲ್ ಸಿಗ್ತಕ್ಕಂಥ ಗರಿಗಳು, ತೆಂಗಿನ ಗರಿ ಹಾಕಿದ್ವಿ, ಮೇಲ್ಗಡೆ ಶೀಟ್ ಸಿಮೆಂಟ್ ಶೀಟ್ ಹಾಕಿದ್ವಿ. ಈಗ ಏನು ಸಮಸ್ಯೆ ಆಗಲ್ವಲ್ಲ? ಏನು ಸಮಸ್ಯೆ ಏನಿಲ್ಲ, ಇಲ್ಲಿ ಅಳಿಲಿ ಒಂದ್ ಸ್ವಲ್ಪ ಸಮಸ್ಯೆ ಇರುತ್ತೆ, ನಾವು ಬೆಳೆ ಇಟ್ಟಾಗ ಮಾತ್ರ ಬಹಳ ಕಂಡೀಷನ್ ಆಗಿ ನೋಡ್ಕೊಂತೀವಿ ಆ ಟೈಮಲ್ಲಿ ಮಾತ್ರ. ಈಗ ಪ್ರತಿ ಒಂದ್ ಬೆಳಿಗ್ಗೆ ಎಷ್ಟು ಮೊಟ್ಟೆ ತಂದು ಸಾಕಾಣಿಕೆ ಮಾಡ್ತೀರ? ನಾವು 100 ಮೊಟ್ಟೆ ತರ್ತೀವಿ, ನನ್ನ ಮನೆ ಇರೋದೇ ಅಷ್ಟು ಚಿಕ್ಕದು, 100 ಮೊಟ್ಟೆ ಮೇಸಂತದ್ದು. 100 ಮೊಟ್ಟೆ ತಂದ್ಬಿಟ್ಟು 80-90 ಅವರೇಜ್ 100 ತನಕ ಬೆಳೆದಿವಿ. ಒಟ್ಟಾರೆ ಈ ರೇಷ್ಮೆ ಕೃಷಿನ ನಿಮಗೆ ಕೈ ಹಿಡಿದಿದೆ ನಂಗಾಯ್ತು, ತುಂಬಾ ಚೆನ್ನಾಗಿ ಹಿಡಿದಿದೆ. ಈಗ ಮತ್ತೆ ಈ ಒಂದು ಸಾವಯವ ಕೃಷಿಯಲ್ಲಿ ಇನ್ನೇ ಏನೇನ್ ಬೆಳೆಗಳನ್ನ ಬೆಳೀತಾ ಇದ್ರ? ನಾವು ಕಾಳುಗಳು ಬೆಳೀತಾ ಇದೀವಿ. ಕಾಳುಗಳು ಅಂತಂದ್ರೆ ಏನ್? ಅಕಡಿ ಕಾಳುಗಳು? ಅಕಡಿ ಕಾಳುಗಳು ಬೆಳಿತೀವಿ, ತೊಗರಿ ಬೆಳಿತೀವಿ, ತನ್ ತೊಗರಿ ಹಾಕ್ತಿವಿ, ಆಮೇಲೆ ಹೆಸರು ಬೆಳಿತೀವಿ, ಅಲಸಂದಿ ಬೆಳಿತೀವಿ, ಎಳ್ಳು ಅವನ್ನೆಲ್ಲ ಬೆಳ್ಕಂತೀವಿ ಮನೆಗೆ ಎಷ್ಟು ಬೇಕಷ್ಟು. ಹೆಸರು ಮತ್ತೆ ಅಲಸಂದಿ ತೊಗರಿ ಇವನ್ನ ಹೆಚ್ಚು ಬೆಳೆದು ನಾವು ಹೊರಗಡೆ ಕೊಡ್ತಾ ಇದೀವಿ. ಈಗ ಇತ್ತೀಚೆಗೆಲ್ಲ ಎಳ್ಳು ಬಹಳಷ್ಟು ಕಡಿಮೆ ಬೆಳೀತಾ ಇದಾರಲ್ವಾ? ಹೌದು. ಅಂತದ್ರಲ್ಲಿ ನೀವು ಯಾವ ತಳಿ ಎಳ್ಳನ್ನ ಯಶಸ್ವಿಯಾಗಿ ಬೆಳೀತಾ ಇದ್ರ? ನಾವು ಲೋಕಲ್ ವೆರೈಟಿನೇ ಬೆಳೀತಾ ಇದೀವಿ ಎಳ್ಳು. ನಾವು ನಮ್ಗೆ ಎಷ್ಟು ಬೇಕೋ ಒಂದು 5 ಸೇರು 10 ಸೇರು ಆಗೋವಷ್ಟೇ ಬೆಳ್ಕೊಂತೀವಿ. ಮನೆ ಬೆಳಕಿಗೆ ಅದಕ್ಕೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದು ಮಾರಾಟ ಮಾಡಬಹುದಲ್ಲ ಅಂದ್ರೆ ಅದು ಪ್ರೊಸೆಸ್ ಮಾಡೋದು ಮತ್ತೆ ಮಾರ್ಕೆಟಿಂಗ್ ಒಂದ್ ಸ್ವಲ್ಪ ಸಮಸ್ಯೆ. ಯಾರು ಜಾಸ್ತಿ ಪ್ರಮಾಣದಲ್ಲಿ ಬೆಳೆದ್ರೆ ಮಾರ್ಕೆಟ್ ಮಾಡೋದು ಒಂದ್ ಸ್ವಲ್ಪ ಸಮಸ್ಯೆ ಆಗುತ್ತೆ, ಅದು ಬಹಳ ದಿವಸ ಇಡಕ್ ಬರಲ್ಲ ವರ್ಷದಿಂದ ವರ್ಷಕ್ಕೆ. ಹಾಗಾಗಿ ಅದೊಂದ್ ಸ್ವಲ್ಪ ಕಡಿಮೆ, ನಾವ್ ಎಷ್ಟು ಬೇಕಷ್ಟೇ ಬೆಳ್ಕೊಂಡು. ಈಗ ಹೆಸರು ಅಂತಂದ್ರೆ ಎಷ್ಟೇ ಅದ್ನ ಯಾವ ಪ್ರಮಾಣದಲ್ಲಿ ಬೆಳಿತೀರಾ? ಅದು ಒಂದ್ ಎಕರೆ ಅರ್ಧ ಎಕರೆ ಬೆಳಿತೀವಿ. ಇಳುವರಿ ಪರವಾಗಿಲ್ಲ, ಮಳೆ ನಾವು ಮುಂಗಂಡು ಹಾಕಿದ್ರೆ ಚೆನ್ನಾಗ್ ಬರುತ್ತೆ. ಒಂದ್ ಸ್ವಲ್ಪ ಲೇಟ್ ಆತಂದ್ರೆ ಮಳೆಗೆ ಎಲ್ಲ ತುತ್ತಾಗಿ ಹಿಂದಿನ ವರ್ಷ ಒಂದ್ ಎಕರೆ ಹಾಕಿದ್ವಿ, ಒಂದು ಎರಡು ಕ್ವಿಂಟಲ್ ಆಯ್ತಷ್ಟೇ. ಅದು ಲೋಕಲ್ ಮಾರ್ಕೆಟ್ ಅಂಗಡಿಯಲ್ಲಿ ಕೊಟ್ವಿ, 80 ರೂಪಾಯಿ ಹಿಂಗ್ ತಗೊಂತಾರ ಅವರು. ಈಗ ತೊಗರಿ ಹಲಸಂದೆ ಇವೆಲ್ಲ ಎಷ್ಟೆಷ್ಟು ಪ್ರಮಾಣದಲ್ಲಿ ಬೆಳಿತೀರ? ತೊಗರಿ ಇನ್ನಿನ ಸಲ 6 ಕ್ವಿಂಟಲ್ ಆಗಿತ್ತು, ಅದನ್ನ 1 ಕ್ವಿಂಟಲ್ ಇಟ್ಕೊಂಡು ಅದನ್ನ ಲೋಕಲ್ ಮಾರ್ಕೆಟ್ಗೆ ಕೊಟ್ಟಿವಿ 4,000-5,000. ಕಡ್ಲೆನೂ ಕೊಟ್ವಿ, ಹಿಂಗಾರು ಬೆಳೆಯಲ್ಲಿ ಕಡ್ಲೆ ಬೆಳಿತೀವಿ, ಅದೊಂದು 10 ಕ್ವಿಂಟಲ್ ಆಗಿತ್ತು, ಅದನ್ನ ಲೋಕಲ್ ಮಾರ್ಕೆಟ್ಗೆ ಕೊಡ್ತೀವಿ, ಅದು 4,000-5,000 ಆಗಿತ್ತು. ಮತ್ತೆ ಇದು ಹಲಸಂದಿ, ಹಲಸಂದಿನ ಅದು ಲೋಕಲ್ ಮಾರ್ಕೆಟ್ಗೆ ಕೊಟ್ವಿ, ಅದು 600 ರೂಪಾಯಿ ಆಗಿತ್ತು. ಈಗೆಲ್ಲ ನೀವು ತೊಗರಿ ಬೆಳೆದಿರಲ್ಲ, ಈಗ ಬೆಳೆ ಮಾಡ್ಕೊಂಡು ಮನೆಗೆ ಎಲ್ಲ ಬಳಕೆ ಮಾಡ್ತೀವಿ? ಆದಷ್ಟು ಎಷ್ಟು ನಾವು ದ್ವಿದಳ ಧಾನ್ಯಗಳು ಬೆಳಿತೀವೋ ಮನೆ ಬಳಕೆಗೆ ಜಾಸ್ತಿ ಯೂಸ್ ಮಾಡ್ತೀವಿ, ಅದು ನಮ್ಗೆ ಹೆಚ್ಚಿಗೆ ಆದ್ರೆ ಮಾತ್ರ ಮಾರ್ಕೆಟ್, ಇಲ್ಲವರ ಮಾರಲ್ಲ. ಈಗ ಸಾಕಷ್ಟು ದ್ವಿದಳ ಧಾನ್ಯಗಳನ್ನ ಬೆಳಿತೀರಪ್ಪ ನೀವು, ಒಂದು ಸಾಕಷ್ಟು ನಿಮಗೆ ಮನೆ ಬೇಕಾದಷ್ಟು ನೀವು ದ್ವಿದಳ ಧಾನ್ಯದ ಕಾಳುಗಳನ್ನ ಬೆಳೆ ಮಾಡ್ಕೊಂಡು ಮನೆ ನಿಂತೆ ನೀವು ಬಳಸ್ತೀರಾ, ಜೊತೆಗೆ ಇನ್ನೂ ಏನ್ ಲಾಭ ಅಂತೀರ ಅದರಲ್ಲಿ ದ್ವಿದಳ ಧಾನ್ಯ ಬೆಳೆಯೋದ್ರಿಂದ? ಅದರಲ್ಲಿ ನಮಗೆ ಭೂಮಿಯಲ್ಲಿ ಫಲವತ್ತತೆ ಕೊಡುತ್ತೆ. ಈಗ ನಾವು ಬೆಳೆನ ಮತ್ತೆ ಪರಿವರ್ತನೆ ಮಾಡ್ತೀವಿ, ಈ ಬೆಳೆ ಬೆಳೆದದ್ದು ನೆಕ್ಸ್ಟ್ ಆ ಬೆಳೆ ಬೆಳೆಯಲ್ಲ, ಹಂಗಾಗಿ ಭೂಮಿಗೆ ಅತಿ ಹೆಚ್ಚು ಫಲವತ್ತತೆ ಕೊಡತೈತಿ ದ್ವಿದಳ ಧಾನ್ಯ ಬೆಳೆಯೋದ್ರಿಂದ. ಅಂದ್ರೆ ಬೆಳೆ ಪರಿವರ್ತನೆ ಮಾಡಬೇಕು ಅಂತೇಳಿ? ಹೌದು, ಖಂಡಿತವಾಗಿ. ಈಗ ಬೆಳೆ ಪರಿವರ್ತನೆ ಮಾಡಲಿಲ್ಲ ಅಂತಂದ್ರೆ ಕೃಷಿಯಲ್ಲಿ ಏನ್ ನಾವು ಲಾಸ್ ಕಾಣ್ತಾ ಇದೀವಿ ಅಂದ್ರೆ ಇಳುವರಿಯಲ್ಲಿ ಲಾಸ್ ಆಗುತ್ತೆ ಒಂದು, ಆಮೇಲೆ ನಮ್ಮ ಭೂಮಿಯಲ್ಲಿ ಪೋಷಕಾಂಶಗಳು ಇರಲ್ಲ, ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇರುತ್ತೆ. ಈ ದ್ವಿದಳ ಧಾನ್ಯಗಳನ್ನ ಬೆಳೆಯೋದ್ರಿಂದ ಮತ್ತೆ ಬೆಳೆ ಪರಿವರ್ತನೆ ಮಾಡೋದ್ರಿಂದ ನಾವು ಬೆಳೆ ಹೆಚ್ಚಿನ ಇಳುವರಿ ಪಡಿಬಹುದು. ಈಗ ಜೊತೆಗೆ ಮತ್ತೆ ಸಿರಿಧಾನ್ಯಗಳನ್ನ ಸಾಕಷ್ಟು ಬೆಳಿತೀವಿ ಅಂತ ಹೇಳಿದ್ರ, ಸಿರಿಧಾನ್ಯಗಳು ಅಂತ ಯಾವ್ಯಾವನ್ನ ನೀವು ಬೆಳಿತಾ ಇದ್ರಿ? ನಾವು ಉದ್ಲ ಮತ್ತೆ ನವಣೆ ಇವೆರಡು ಬೆಳಿತೀವಿ. ಅದು ಒಂದ್ ಸ್ವಲ್ಪ ಕರ್ಲಿದೆ ಒಂದ್ ಎಕರೆ ಊಟ, ಅಲ್ಲಿ ಆ ಜಾಗದಲ್ಲಿ ಬೆಳಿತೀವಿ ನಾವು. ಈಗ ಫಲವತ್ತಾದ ಮಣ್ಣು ಇಲ್ಲದ್ರು ಅಂತದ್ರಲ್ಲಿ ನಾವು ಸಿರಿಧಾನ್ಯ ಯಶಸ್ವಿ ಬೆಳಿಬಹುದು. ಅದು ಕಡಿಮೆ ನೀರಲ್ಲಿ ಮತ್ತೆ ಭೂಮಿ ಫಲವತ್ತತೆ ಇಲ್ಲದ್ರು ಕೂಡ ನಾವು ಬೆಳೆಯನ್ನು ನಿರೀಕ್ಷೆ ಮಾಡಬಹುದು. ಅದ್ರಲ್ಲಿ ಎಷ್ಟೆಷ್ಟು ಬೆಳೆದ್ರ ಇವನ್ನ ಸಿರಿಧಾನ್ಯಗಳು? ಸಿರಿಧಾನ್ಯಗಳನ್ನ ನವಣೆ ಬಂದ್ಬಿಟ್ಟು ಒಂದ್ 5 ಕ್ವಿಂಟಲ್ ಬೆಳೆದಿದ್ವಿ, ಅದನ್ನ ನಾವು ಅಕ್ಕಿನೂ ಮಾಡಿಸಿ ಮಂಡಿವಿ, ಅಷ್ಟು ಕೊಟ್ಟಿವಿ, ಮಾರಿದ್ವಿ ಅಷ್ಟು ನವಣೆನೆ. ಊದ್ಲ ಅದು ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ವಿ, ಅದು 1 ಕ್ವಿಂಟಲ್ ಆಗಿತ್ತು, ಅದನ್ನ ಅಕ್ಕಿ ಮಾಡ್ಸಕಂತ ಹೋದ್ವಿ, ಅದ ಯಾಕೆ ಸರಿ ಬರ್ಲದ್ ಅವ್ರಿಗೆ ಕೊಟ್ಬಿಟ್ಟಿವಿ ಅದನ್ನ. ಈಗ ನವಣೆ ಅಕ್ಕಿ ಮಾಡಿಸಿದ್ರೆ ನೀವು ಮಾಡಿಸಿ ಪ್ರತಿನಿತ್ಯ ನೀವು ಬಳಕೆ ಮಾಡ್ತೀರ? ಅದನ್ನ ಮಾಡ್ತೀವಿ. ಏನೇನ್ ಮಾಡಿ ಊಟ ಮಾಡ್ತೀರಾ? ನಾವು ಅನ್ನ ಒಂದೇ ಯೂಸ್ ಮಾಡ್ತಾ ಇರೋದು, ಅದರಲ್ಲಿ ಬೇರೆ ಮಾಡ್ಬೋದಂತಾರ, ಪ್ರಯೋಗ ಮಾಡಿಲ್ಲ. ಅನ್ನ ಮಾತ್ರ ಎಲ್ಲರಿಗೆ ಎರಡಿಸ್ಕೊಂದ್ಸಲಿ ಮೂರಿಸ್ಕೊಂದ್ಸಲಿ ಊಟ ಮಾಡ್ತೀವಿ. ಈಗ ನವಣೆ ಅಕ್ಕಿಯಲ್ಲಿ ಪಲಾವ್ ಮಾಡಬಹುದು, ಅದರಲ್ಲಿ ಉಪ್ಪಿಟ್ಟು ಮಾಡಬಹುದು, ನವಣೆ ಅಕ್ಕಿಯಲ್ಲಿ ಸಿಟ್ಟು ಅಂತ ಹೇಳಿ ಮಾಡ್ತಾರಲ್ಲ, ಅದು ಅದು ರೆಗ್ಯುಲರ್ ಮಾಡ್ತಾರೆ, ಹಬ್ಬಗಳಿಗೆಲ್ಲ ಮಾಡ್ತಾರೆ, ಸಿಟ್ಟು ಮಾಡ್ತಾರೆ, ಸಾಂಬಾರ್ಗಳಿಗೆಲ್ಲ ಬಳಸ್ತಾರೆ, ಅನ್ನ ಮಾತ್ರ ರೆಗ್ಯುಲರ್ ಆಗಿ ಮಾಡ್ತಾರೆ. ಈಗ ಎಲ್ಲೋ ಒಂದ್ ಕಡೆ ಈಗ ಸಿರಿಧಾನ್ಯಗಳು ಅಂದ ತಕ್ಷಣ ಬಡವರು ಮಾತ್ರ ಬಳಕೆ ಮಾಡುವಂತದ್ದು ಅಂತ ಹೇಳಿ ಹಿಂದೆಲ್ಲ ಇತ್ತಲ್ವಾ, ಈಗೆಲ್ಲ ಸಿರಿಧಾನ್ಯಗಳು ಅಂತಂದ್ರೆ ಶ್ರೀಮಂತರ ಆಹಾರ ಧಾನ್ಯಗಳು ಆಗಿಬಿಟ್ಟಿದಾವ. ಈಗ ಹೌದು, ಈಗೆಲ್ಲ ಬಿಪಿ ಶುಗರ್ ಇಂಥವೆಲ್ಲ ಬಂದು ಈಗ ಸಾಕಷ್ಟು ಮನುಷ್ಯನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಈಗ ಸಿರಿಧಾನ್ಯಗಳ ಬಳಕೆ ಇವತ್ತು ಅನಿವಾರ್ಯ ಅಲ್ವಾ? ಹೌದೌದು, ಅನಿವಾರ್ಯ. ಆದ್ರೆ ಇಲ್ಲಿ ಈಗ ರೈತರಲ್ಲಿ ಬಹಳ ಸಿರಿಧಾನ್ಯಗಳನ್ನ ಮಾಡ್ಬೇಕನ್ನೋದು ಯಾರು ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಇಲ್ಲ, ತಿಳಿದಂತರ ಅಷ್ಟೇ ಮಾಡ್ತಾ ಇರೋದು. ಅದ್ರದ್ದು ಆರೋಗ್ಯ ಸ್ಥಿತಿ ಹೆಂಗ್ ಕಾಪಾಡ್ಬೇಕು ಅನ್ನೋದು ಈಗ ಶ್ರೀಮಂತರಿಗೆ ಗೊತ್ತಾಗಿದೆ, ಬಡವರಿಗೆ ಗೊತ್ತಾಗಿಲ್ಲ, ಅದ್ರ ದಿನ ಗೊತ್ತಿಲ್ಲ. ಅವರು ಬೆಳೆದು ಕಮ್ಮಿ ಮಾಡಿದ್ದಾರೆ, ಒಂದು ಊರಲ್ಲಿ ಒಂದಿಬ್ರು ಮೂವರು ಸಿಗ್ತಾರೆ ಅಷ್ಟೇ ನಮ್ಮ ಕಡೆಯಲ್ಲಿ ಸಿರಿಧಾನ್ಯ ಬೆಳೆಯುವಂತರು. ಸಮಗ್ರ ಕೃಷಿ ಮಾಡಿದ್ರಿಂದ ಯಾವ್ದಾದ್ರು ಒಂದು ರೂಪದಲ್ಲಿ ನಮಗೆ ಕೈ ಹಿಡಿತೈತಿ, ನಾವು ಯಾವ್ದೇ ತರದ ಲಾಸ್ ಆಗಲ್ಲ ಅಂತ ಹೇಳ್ತೀವಿ. ಆದಷ್ಟು ಈಗ ಒಂದ್ 3 ಎಕರೆ ಜಮೀನ್ ಐತೆ ಅಂತಂದ್ರೆ ಅದ್ರ ಕೊಸ್ಟ್ಕೋ ಅಡಿಕೆ ಅಂತ ಕೂತ್ಕೊಳ್ಳೋದಲ್ಲ. ಹೌದು, ಅಲ್ಲ ಅಲ್ಲ, ಅದೇ ತರ ಮಾಡ್ತಾ ಇದ್ರೆ ಆಲ್ರೆಡಿ ಮೆಕ್ಕೆಜೋಳನ ಒಂದೇ ಹಾಕ್ತಾರೆ, ಅದ್ರಲ್ಲಿ ಅಕ್ಕಡಿ ಇರಲ್ಲ, ಮತ್ತೆ ಎಲ್ಲ ಬರೀ ಕಳೆನಾಶಕನೇ ಜಾಸ್ತಿ ಯೂಸ್ ಮಾಡ್ತಾರೆ, ಬೇಸಾಯನ ಯೂಸ್ ಮಾಡಲ್ಲ, ಕಳೆ ತೆಗೆಯಲ್ಲ, ಕೃಷಿಯನ್ನ ಬಿಟ್ಟರೆ ಬೇರೆ ಏನೂ ಇರಲ್ಲ, ಅಂತವ್ರ ಸಮೇತ ಒಂದೇ ಬೆಳೆ ಹಾಕಿರ್ತಾರೆ. ಅಂದ್ರೆ ಈಗ ಬಿತ್ತನೆ ಮಾಡಿದ್ಮೇಲೆ ಈಗ ನಾವು ಕೈ ಕಳೆ ತೆಗೆಯೋ ಬದಲಿ ಅಥವಾ ಈ ಬೇಸಾಯ ಕ್ರಮಗಳು ಮಾಡಿ ಕಳೆಗಳನ್ನೆಲ್ಲ ತೆಗಿಬಹುದು, ನಮಗೆ ಅವಕಾಶ ಇದೆಯಲ್ವಾ? ಎಡೆ ಕುಂಟೆ ಬುಡುಗುಂಟೆ ಇಂಥವನ್ನೆಲ್ಲ ಆಯ್ಸಿ ತೆಗೆದು ಮತ್ತೆ ಉಳಿದಂತವನ್ನ ನಾವು ಕೈ ಕಳೆ ಕೇಳಿಸಬಹುದು. ಆದ್ರೂ ನಮ್ಮ ಕೃಷಿಕರು ಇವತ್ತು ಕಳೆನಾಶಕಕ್ಕೆ ಸಿಂಪಡಣೆ ಮಾಡ್ತಾ ಇದಾರಲ್ಲ, ಇದು ಎಲ್ಲೋ ಒಂದ್ ಕಡೆ ಭೂಮಿ ನಮಗೆ ಗುಣಮಟ್ಟ ಕಳ್ಕೊಳ್ಳುತ್ತೆ ಅಂತ ಅನ್ಸಲ್ವಾ? ಅದು ಅನ್ಸುತ್ತೆ ಅವ್ರಿಗೆ, ಈಗ ಸಡನ್ ಆಗಿ ಗೊತ್ತಾಗ್ತಾ ಇರಲ್ಲ, ಅದು ಒಂಥರ ಸ್ಲೋ ಪಾಯ್ಸನ್ ಇರ್ತಾರ. ನಮ್ ಭೂಮಿಗೂ ಜೀವ ಇದೆ, ನಾವು ಅದಕ್ಕೆ ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸ್ತಾ ಇದೀವಿ, ವರ್ಷದಿಂದ ವರ್ಷಕ್ಕೂ ಸಾಯಿಸ್ತಾ ಇದೀವಿ. ಅದು ಅವ್ರಿಗಿನ ಪರಿಣಾಮ ಗೊತ್ತಿಲ್ಲ. ಈ ವಿಚಾರಗಳನ್ನ ನಾವು ಅವರಿಗೆ ಪ್ರಸ್ತಾಪ ಮಾಡಿದಾಗ ಅವರು ಏನೋ ಒಂಥರ ನೆಗ್ಲೆಕ್ಟ್ ಮಾಡಿ ಹೋಗ್ತಾ ಇರ್ತಾರೆ. ಮುಂದಕ್ಕೆ ಕಳೆನಾಶಕ ಬಳಸೋದು ಭೂಮಿಗೆ ಬಹಳ ತಪ್ಪು. ಈಗ ನೀವು ನಿಮ್ಮ ಒಂದು ಸಮಗ್ರ ಕೃಷಿಯಲ್ಲಿ ಯಾವುದೇ ಕಳೆನಾಶಕ ಸಿಂಪಡಣೆ ಮಾಡಲ್ಲ? ಇಲ್ಲ, ಮಾಡಲ್ಲ. ಈಗ ಅಡಿಕೆ ಮಾಡಿದೀವಿ ಅಂತ ಹೇಳಿದ್ರ, ಅಡಿಕೆ ಅಂತಂದ್ರೆ ಎಷ್ಟು ಎಕರೆ ಹಾಕಿದ್ರ? 2 ಎಕರೆ ಇದೆ. ಈಗ ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು? ಅಡಿಕೆ ಹಾಕಿ ಒಂದು 20 ವರ್ಷದೊಂದಿದೆ, ಒಂದು 12-13 ವರ್ಷದೊಂದಿದೆ. 1 ಎಕರೆ. ಈಗ ಅಡಿಕೆಯಲ್ಲಿ ಒಳ್ಳೆಯ ಒಂದು ಇಳುವರಿ ಬರಬೇಕು, ಒಳ್ಳೆಯ ಒಂದು ಆದಾಯ ಕಾಣಬೇಕು ಅಂತಂದ್ರೆ ಯಾವ ರೀತಿ ನೀವು ಅಡಿಕೆ ಕೃಷಿಯನ್ನು ಮಾಡ್ಕೊಂತ ಬಂದಿದ್ದೀರಾ? ಮತ್ತೆ ನೀರನ್ನ ಇಂಗಿಸುವಂತ ನಾವು ಪದ್ಧತಿಯನ್ನ ನಮ್ಮ ಹೊಲದಲ್ಲಿ ಮಾಡ್ಕೊಳ್ಳಬೇಕು. ತೋಟದಲ್ಲಿ ಈಗ ಮಳೆಗಾಲದಲ್ಲಿ ಹೆಚ್ಚು ಮಳೆ ಆಗುತ್ತೆ, ಅದಕ್ಕೆ ನಮಗೆ ಎಷ್ಟು ನೀರ್ ಬೇಕೋ ಅಷ್ಟು ಇಂಗ್ಸಂತ ವ್ಯವಸ್ಥೆಯನ್ನು ನಾವು ಮಾಡ್ಬೇಕು ನಮ್ಮ ಭೂಮಿಯಲ್ಲಿ. ಹಂಗಾದ್ರೆ ನಮ್ಮ ತೋಟ ಚೆನ್ನಾಗಿ ಬರುತ್ತೆ ಇಳುವರಿ ಎಲ್ಲ. ಅಂದ್ರೆ ಅಡಿಕೆ ಒಂದು ಬೆಳೆಯಲ್ಲಿ ಅಂದ್ರೆ ಭೂಮಿ ಉಳುಮೆ ಮಾಡಬಾರ್ದು ಹೆಚ್ಚಾಗಿ ಅಂತ ಹೇಳಿದ್ರ, ವರ್ಷದಲ್ಲಿ ಎಷ್ಟು ಬಾರಿ ಮಾಡಿದ್ರ ನೀವು? ಅದು ಯಾವಾಗಂದ್ರೆ ನಾವು ತಿಪ್ಪಿಗೊಬ್ಬರ ಏರ್ತಿವಲ್ಲ ಹೊಲದಲ್ಲಿ ಅವಾಗ ಮಾತ್ರ ಒಂದ್ ಟೈಮ್ ಮಾಡ್ತೀವಿ. ಉಳು ಟೈಮಲ್ಲೆಲ್ಲ ನಾವು ಬ್ರಷ್ ಕಟರ್ ಅಲ್ಲಿ ಹುಲ್ಲು ಕಟ್ ಮಾಡ್ತೀವಿ. ಅಡಿಕೆ ಕೊಯ್ಲು ಮಾಡ್ಬೇಕಾದ್ರೆ ಎಲ್ಲ ಬ್ರಷ್ ಕಟರ್ ಅಲ್ಲಿ ಕಟ್ ಮಾಡ್ತೀವಿ ಹುಲ್ಲು. ಅವಾಗ ಉಳಿಮೆ ಏನ್ ಮಾಡಲ್ಲ ನಾವು. ಒಂದ್ ಟೈಮ್ ಅಂದ್ರೆ ಯಾವಾಗ ಮಾಡ್ತೀವಿ ಅಂತೇಳಿ ನಾವು ಏನು ಹೊಲಕ್ಕೆ ಗೊಬ್ಬರ ಕೊಡ್ತೀವಿ ಅವಾಗ ಮಾತ್ರ ಸ್ವಲ್ಪ ಭೂಮಿ ಸಡಿಲ ಮಾಡಿ ಕೊಟ್ಟು ಮತ್ತೆ ಅದ್ರ ಮೇಲೆ ಒಂದ್ಸಲಿ ಸಡಿಲ ಮಾಡ್ತೀವಿ. ಅಂದ್ರೆ ನೀವು ಕೊಟ್ಟಿರೋ ಕೊಟ್ಟಿಗೆ ಗೊಬ್ಬರ ಭೂಮಿಯಲ್ಲಿ ಮಿಕ್ಸ್ ಆಗಲಿ ಅಂತ ಎಷ್ಟು ಬಾರಿ ಕೊಡ್ತೀರಾ ವರ್ಷದಲ್ಲಿ ಕೊಟ್ಟಿಗೆ ಗೊಬ್ಬರ? ಒಂದೇ ಸರಿ ಕೊಡ್ತೀವಿ. ಈಗ ಬುಡಕ್ಕೆಲ್ಲ ಮಡಿ ಮಾಡಿ ಕೊಡೋದು ಇಲ್ಲ, ಆತರ ಪದ್ಧತಿ ಇಲ್ಲ. ಬೀದಿಯೊಳಗೆ ಎರಡು ಗಿಡದ ಮಧ್ಯದಲ್ಲೇನೆ ಸೆಂಟರ್ ಅಲ್ಲಿ ಕೊಡ್ತೀವಿ. ಹಂಗ ಹಾಕ್ಯಂತ ಹೋಗೋದು ಬುಡದಲ್ಲಿ ಇರ್ತಕ್ಕಂಥ ಬೇರ್ಗಳು ಅವು ಸಪೋರ್ಟಿಂಗ್ ಅಷ್ಟೇ ಬಿರೋದು. ಆರತಾನ ಬೇರ್ಗಳು ಅದು ನಮ್ಮ ಗರಿಯಲ್ಲಿ ಇರುತ್ತೆ, ಆ ಜಾಗದಲ್ಲಿ ಇರುತ್ತೆ ಅಂದ್ರೆ ಮಧ್ಯದಲ್ಲಿ ಇರುತ್ತೆ. ಅಂದ್ರೆ ಅಡಿಕೆ ಬಿಟ್ಟು ಒಂದು 2 ಅಡಿ 2.5 ಅಡಿ ದೂರದಲ್ಲಿ ಇರುತ್ತೆ ಅದು ಬೇರು. ಆ ಜಾಗದಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕು, ತಿಪ್ಪೆ ಗೊಬ್ಬರ ಆಯ್ತು. ಈಗ ಜೀವಾಮೃತ ಮಾಡ್ತೀವಿ ಅಂತ ಹೇಳಿದ್ರೆ ಜೀವಾಮೃತ ಅಂತಂದ್ರೆ ಯಾವ ಬೆಳೆಗೆ ಉಪಯೋಗ ಹೆಚ್ಚಾಗಿ ಮಾಡ್ತಾ ಇದ್ರೆ ನೀವು? ನಾವು ಅಡಿಕೆ ರೇಷ್ಮೆ ಪ್ರತಿಯೊಂದು ದ್ವಿದಳ ಧಾನ್ಯಗಳಿಗೆಲ್ಲ ಸ್ಪ್ರೇ ಮಾಡ್ತೀವಿ, ನೀರಿನ ಮುಖಾಂತರ ಕೊಡ್ತೀವಿ, ಡ್ರಿಪ್ ಮುಖಾಂತರ ಕೊಡ್ತೀವಿ, ಎಲ್ಲಾ ಬೆಳೆಗೂ ಸ್ಪ್ರೇ ಮಾಡ್ತೀವಿ. ಅಷ್ಟೊಂದು ನೀವು ಜೀವಾಮೃತ ತಯಾರು ಮಾಡ್ತಾ ಇದ್ದೀರಾ? ಮಾಡ್ತಾ ಇದೀವಿ. ಈಗ ನಾವು 200 ಲೀಟರ್ ಮಾಡ್ಕೊಂಡ್ಬಿಟ್ಟು ಅದನ್ನ 1000 ಲೀಟರ್ಗೆ ಅದನ್ನ ನೀರಿ ಮಿಕ್ಸ್ ಮಾಡಿ ಅದರಿಂದ ಫಿಲ್ಟರ್ ವ್ಯವಸ್ಥೆ ಮಾಡ್ಕೊಂಡು ಆಮೇಲೆ ಡ್ರಿಪ್ ಮುಖಾಂತರನೇ ಕೊಡೋ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಈಗ ಜೀವಾಮೃತ ಅಂತಂದ್ರೆ ಈಗ ಯಾವ ರೀತಿ ತಯಾರು ಮಾಡ್ತೀರಾ? ನಾವು ಜೀವಾಮೃತವನ್ನು ನಾಟಿ ಹಸುವಿನ ಸಗಣಿ 1 ಕೆಜಿ ಸಗಣಿ 5 ಲೀಟರ್ ಗೋತ, ಅದೇ ನಾಟಿ ಹಸುವಿನದೇ ಗೋತ, ಆಮೇಲೆ 2 ಕೆಜಿ ಬೆಲ್ಲ, ಆಮೇಲೆ ದ್ವಿದಳ ಧಾನ್ಯದ ಇಟ್ಟು ಒಂದು ಇಡೀ ಮಣ್ಣು ನಮ್ಮ ಹೊಲದ್ದೇ ಮಣ್ಣು ಇಲ್ಲಾಂದ್ರೆ ಒಳ್ಳೆಯ ಪೌಷ್ಟಿಕ ಇರತಕ್ಕಂಥ ಮಣ್ಣು ಅದಕ್ಕೆ ಹಾಕಿ ಒಂದು 7 ದಿವಸ ಇಟ್ಬಿಟ್ಟು ಅದನ್ನ ಕೊಳೆ ಹಾಕಿ ದಿನ ಬೆಳಗ್ಗೆ ಇಲ್ಲ ಸಂಜೆ 2 ಟೈಮ್ ದಿನಕ್ಕೆ 2 ಟೈಮ್ ಗುರಡಿ, ಆಮೇಲೆ 7 ದಿವಸ ನಂತರ ಭೂಮಿ ಕೊಡುವಂತ ವ್ಯವಸ್ಥೆ ಮಾಡ್ಕೊಂಡು. ಈಗೆಲ್ಲ ನೀವು ಜೀವಾಮೃತ ಕೊಟ್ಟಮೇಲೆ ಅಂದ್ರೆ ನಿಮ್ಮ ಭೂಮಿಯ ಒಂದು ಮಣ್ಣಲ್ಲಿ ಏನು ಬದಲಾವಣೆ ಕಂಡಿದ್ದೀರಾ? ನಮ್ಮ ಭೂಮಿಯಲ್ಲಿ ಬದಲಾವಣೆ ಬಹಳ ಕಂಡಿದ್ದೀನಿ, ಬಹಳ ಕಂಡಿದ್ದೇನೆ, ಬಹಳ ಅನುಭವನ ಆಗಿದೆ. ಅದರಲ್ಲಿ ಎರೆಹುಳದ ಸಂಖ್ಯೆ ಜಾಸ್ತಿ ಆಗಿದೆ ನಮ್ಮ ಹೊಲದಲ್ಲಿ. ಮತ್ತೆ ನೀರನ್ನ ನಾವು ಬಿಡ್ಬೇಕಾದ್ರೆ ಮುಂಚೆ ನೀರು ಅಲ್ಲೇ ಇರೋದು, ಇವತ್ ಬಿಟ್ರೆ 2 ದಿವಸ ತನಕ ಹಂಗೆ ಇರೋ ನೀರು, ಈಗೇನಲ್ಲ ಇವತ್ ಬಿಟ್ಟು ಆಮೇಲೆ ಹೋದ್ರೆ ನೀರು ಇರಲ್ಲ, ಹಿಂಗುತ್ತಾ ಇರುತ್ತೆ. ಮತ್ತೆ ಎರೆಹುಳದ ನೋಡಿದ್ರೆ ಭೂಮಿಯಿಂದ ಹೊರಗಡೆ ಬಂದ್ ಮಣ್ಣು ಮೇಲೆ ಬಿಟ್ಟು ಬಂದೋಗಿರೋದು ಬಹಳ ನಮಗೆ ಕಾಣುತ್ತೆ. ಒಳ್ಳೇದು ಅರುಣ್ ಕುಮಾರ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ಸಾಕಷ್ಟು ಒಂದು ಯಶಸ್ಸನ್ನು ಕಂಡು ಒಳ್ಳೆಯ ಕೃಷಿಯ ಒಂದು ಬದುಕನ್ನು ಕಟ್ಕೊಂಡಿದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ತಮ್ಮ ಒಂದು ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಚದರಗೊಳ್ಳ ಗ್ರಾಮದ ಕೃಷಿಕ ಜೆ ಅರುಣ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಇದೀಗ ರೈತರಿಗೆ ಸಲಹೆ. ಎಲ್ರಿಗೂ ನಮಸ್ಕಾರ, ನಾನು ಮಲ್ಲಿಕಾರ್ಜುನ್. ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞನ ಕೆಲಸ ಮಾಡ್ತೀನಿ. ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ ಅಂತರ ಬೆಳೆಗಳು. ಅಂದ್ರೆ ಸಾಮಾನ್ಯವಾಗಿ ನಮ್ಮ ಮೆಕ್ಕೆಜೋಳ ಒಂದು ಪ್ರಮುಖವಾದ ಬೆಳೆ. ನಮ್ಮ ದಾವಣಗೆರೆ, ಚಿತ್ರದುರ್ಗ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮೆಕ್ಕೆಜೋಳದ ಬೆಳೆ ಹೆಚ್ಚು ಬರ್ತಾ ಇದೆ. ನಾವು ಏಕ ಬೆಳೆ ಪದ್ಧತಿಯನ್ನು ಬಿಟ್ಟು ಅಂತರ ಬೆಳೆ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಅಂತರ ಬೆಳೆಯಲ್ಲಿ ಬಹಳ ಮುಖ್ಯವಾಗಿ ಮೆಕ್ಕೆಜೋಳದಲ್ಲಿ ತೊಗರಿ. 6 ಸಾಲ ಮೆಕ್ಕೆಜೋಳ, 1 ಸಾಲ ತೊಗರಿ ಹಾಕ್ಬೋದು, ಅಥವಾ 8 ಸಾಲ ಮೆಕ್ಕೆಜೋಳ, 1 ಸಾಲ ತೊಗರಿಯನ್ನು ಹಾಕ್ಬೋದು. ಈ ತೊಗರಿಯಲ್ಲೂ ನಮಗೆ ಬೇರೆ ಬೇರೆ ತಳಿಗಳು ಸಿಗುತ್ತೆ. BRG 1, BRG 2, BRG 5. ಇತ್ತೀಚಿನ ದಿನಗಳಲ್ಲಿ ನಮಗೆ ಈ TS3R ಅನ್ನೋ ಒಂದು ತಳಿನೂ ಸಿಗುತ್ತೆ. ನಾವು ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ನಾವೇನು ಬಹಳ ಮುಖ್ಯವಾಗಿ ಗಮನಿಸಬೇಕಪ್ಪ ಅಂತಂದ್ರೆ ಅದರದ್ದು ಅವಧಿ ಎಷ್ಟಿದೆ ನೋಡಿ ನಾವು ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಈ TS3R ಸುಮಾರು ನಿಮಗೆ 160 ದಿವಸಕ್ಕೆ ಕಟ್ ಆಗಿ ಬರುತ್ತೆ. ಈ BRG 1, 2 ಇವು ಬಿಳಿ ಕಾಳುಗಳು. ಈ ಬಿಳಿ ಕಾಳು ಮತ್ತು ಇವು ಏನಪ್ಪಾ ಅಂದ್ರೆ ಟೇಬಲ್ ಪರ್ಪಸ್, ಅಂದ್ರೆ ತರಕಾರಿಯಾಗೂ ಬಳಕೆ ಮಾಡಬಹುದು, ಕಾಳನ್ನಾಗೂ ನಾವು ತಗೋಬಹುದು. ಇವು ಬಿಳಿ ಕಾಳು, ಸ್ವಲ್ಪ ಅವಧಿ ಸ್ವಲ್ಪ ಜಾಸ್ತಿ ಇದೆ. ಈ BRG 5 ಇದು ಕೆಂಪು ಕಾಳು, ಇದರ ಅವಧಿ 170